ಇಂಡಿ ತಾಲೂಕು ಮೈಲಾರ್ ಗ್ರಾಮದ ರೇವಣ ಸಿದ್ದಪ್ಪ ಆನಂದಪ್ಪ ಬುಕ್ಕಿ ಅವರೊಂದಿಗೆ ಮಾತುಕತೆ ಕೇಳಿವಿರಿ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರೋಳಿ. ನಂತರ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭಜನೆ ಪದಗಳನ್ನು ಕೇಳಿವಿರಿ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇವತ್ತು ನಾವು ಇಂಡಿ ತಾಲೂಕು ಮೈಲಾರ್ ಗ್ರಾಮದ ಹೈನುಗಾರಿಕೆಯಲ್ಲಿ ನಿರತರಾಗಿರುವಂತಹ ಹಿರಿಯ ರೈತರಾಗಿರುವ ರೇವಣ ಸಿದ್ದಪ್ಪ ಆನಂದಪ್ಪ ಬುಕ್ಕಿ ಅವರ ತೋಟದೊಳಗೆ ಇದ್ದೀವಿ. ಹೈನುಗಾರಿಕೆಯೊಳಗೆ ಸುಮಾರು 13-14 ವರ್ಷಗಳ ಅನುಭವ ಅವರದಾಗಿದೆ. ಬಹಳ ಕಷ್ಟದ ಒಂದು ಸನ್ನಿವೇಶದಿಂದ ಅವರು ಹೈನುಗಾರಿಕೆಯನ್ನು ಶುರು ಮಾಡಿದ್ರು. 5 ಲೀಟರ್ದಿಂದ ಶುರು ಮಾಡಿದಂತಹ ಒಂದು ಹೈನುಗಾರಿಕೆ ಇವತ್ತು 150-200 ಲೀಟರ್ ತನಕನೂ ಅವರು ಪ್ರತಿ ದಿವಸ ಹಾಲಿನ ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ. ಅವರ ಅನುಭವಗಳು ತಮಗೆಲ್ಲ ದಾರಿದೀಪ ಆಗಬಹುದು, ಮಾರ್ಗದರ್ಶನ ಆಗಬಹುದು ಅಂತೇಳಿ ನಾವು ಭಾವಿಸ್ತೀವಿ. ಅವರ ಅನುಭವಗಳನ್ನು ನಾವೀಗ ಕೇಳೋಣ. ನಮಸ್ಕಾರ ರೇವಣ ಸಿದ್ದಪ್ಪ ಬುಕ್ಕಿಯವರೇ. ನಮಸ್ಕಾರ. ಈ ಹೈನುಗಾರಿಕೆಯನ್ನು ತಾವು ಸುಮಾರು 13-14 ವರ್ಷಗಳ ಹಿಂದೆ ಶುರು ಮಾಡಿದ್ರಿ. ಯಾಕೆ ಶುರು ಮಾಡಿದ್ರಿ ಮತ್ತು ಯಾವ ರೀತಿಯಾದಂಥ ಒಂದು ಪರಿಶ್ರಮ ಈ ಹೈನುಗಾರಿಕೆ ಅಭಿವೃದ್ಧಿ ಮಾಡೋದ್ರೊಳಗೆ ತಮ್ದು ಇತ್ತು ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನುಭವಗಳನ್ನು ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಹಂಚಿಕೊಳ್ಬೇಕಲ್ಲ. ಹೈನುಗಾರಿಕೆ ಮಾಡೋದ್ರಿಂದ ಹಿರಿಯರು ಒಂದು ಗಾದೆ ಮಾತು ಹೇಳಿದ್ರಿ, ಆಕಳ ಹೊಟ್ಟೆಗೆ ಅಚ್ಚರಿ ಬಂಗಾರ ಅಂತ ಒಂದು ಗಾದೆ ಮಾತಿಂತು. ಅದನ್ನು ಹೆಂಗೆ ಅಚ್ಚರಿ ಬಂಗಾರ ಸಿಗುತ್ತದೆ ತಿಳ್ಕೊಂಡು ನಾವು ಮೊಟ್ಟ ಮೊದಲು ಒಂದು ಆಕಳು ಖರೀದಿ ಮಾಡಿದ್ರಿ, ಜರ್ಸಿ ಆಕಳನ್ನು ಖರೀದಿ ಮಾಡಿವಿ. ಆದರೂ ಪ್ರತಿ ಮುಂಜಾನೆ 5 ಚಂಜಿಗೆ 4 ಲೀಟರ್ ಹಾಲು ಕೊಡ್ತಿತ್ತು. ಅದ ನಂತರ ಮುಂದೆ ಮತ್ತು 2 ಆಕಳು ಖರೀದಿ ಮಾಡಿವಿ, ಮತ್ತು 2 ಮತ್ತು ಹೊಳ್ಳಿ ಮರು ಮಾರಾಟ ಮಾಡಿವಿ, ಮತ್ತು 3 ಆಕಳು ಖರೀದಿ ಮಾಡಿವಿ, ಮತ್ತು 2 ಆಕಳು ಮಾಡಿವಿ, ಮತ್ತೊಂದು ಮಾಡಿ ಅಂದ್ರೆ ಅದ್ರ ಉತ್ಪನ್ನ ಬಂದಂಗೆ ಅದನ್ನೇ ದುಡ್ಡು ಅದಕ್ಕೆ ಬಳಕೆ ಮಾಡ್ಕೋತು ನಮ್ಮ ಜೀವನಕ್ಕೆ ಏನು ಸುಖಿಯಾಗಿರುವಂಥದ್ದು ಇಟ್ಟು ಹೆಚ್ಚಿನ ದುಡ್ಡು ಹೆಚ್ಚಿನ ಆಕಳನ್ನು ಖರೀದಿ ಮಾಡ್ಕೋತ ಬಂದಿವಿ. ಅನ್ನಂದ್ರೆ ಮುಂದೆ ಬಂದಾಗ ಮುಂದೆ ಹಾಲಿನ ಒಬ್ಬರು ಹೆಚ್ಚಾಯ್ತು ರೀ. 50 ಲೀಟ್ರು, 70 ಲೀಟ್ರು, 100 ಲೀಟ್ರು, 125 ಲೀಟ್ರ, 150 ಲೀಟ್ರ, 60, 200 ಲೀಟರ್ ತನಕ ನಾವು ಹಾಲು ಇಲ್ಲಿ ತನಕ ಹಾಲು ಹಾಕೋತ ಬಂದಂತದಾಗಿದೆ. ಆದರೆ ಹೈನುಗಾರಿಕೆ ಮಾಡೋದ್ರಿಂದ ನಮ್ಮ ಪ್ರಪಂಚ ಬಹಳ ಸುಖಿಯಾಗಿ ಬಂದಿದೆ ಅಂತ ನಾ ಹೇಳಕ್ಕೆ ನನಗೆ ಎದೆತಟ್ಟು ಹೇಳ್ತೀನಿ. ಯಾಕಂದ್ರೆ ನಾವು ಬಹಳ ಕಷ್ಟ ಜೀವಿಗಳು, ಪ್ರಪಂಚದ ಆರ್ಥಿಕ ಅಡಚಣೆ ಇದರಿಂದ ಭೂಮಿ ಸುಖ ಭೋಗ ನಮ್ಗೇನು ಸಿಗಲಿಲ್ಲ, ವ್ಯಾಪಾರೋದ್ಯೋಗ ಮಾಡಿದ್ರು ಸರಿಯಾಗಲಿಲ್ಲ. ಆ ಹೈನುಗಾರಿಕೆ ಎಂದು ಮಾಡಿವಿ ಆವತ್ತಿನ ಹಿಡಿದೇ ನಮಗೆ ಸುಖಿಯಾಗಿವೆ ಅಂತ ನಾವು ಹೇಳಕ್ಕೆ ನನಗೆ ಆತ್ಮಬಲ ಇದೆ. ಈಗ ಹೈನುಗಾರಿಕೆ ಶುರು ಮಾಡಬೇಕು ಅಂತಂದಾಗ ಅದಕ್ಕೂ ದುಡ್ಡು ಬೇಕಾಗ್ತದ, ಪರಿಶ್ರಮನೂ ಬೇಕಾಗ್ತದ, ಮತ್ತೆ ಅದರ ಜ್ಞಾನ ಕೂಡ ಬಹಳ ಮುಖ್ಯವಾದಂಥದ್ದು. ವೈಜ್ಞಾನಿಕ ಹೈನುಗಾರಿಕೆ ಮಾಡಬೇಕು ಅಂತಂದಾಗ ನೀವು ಯಾಕೆ ಶುರು ಮಾಡಬೇಕು ಅನ್ನುವಂಥ ಒಂದು ವಿಚಾರಕ್ಕೆ ಬಂದ್ರಿ? ನಾವು ಮೊದಲು ಒಂದು ವಿಚಾರ ಎಂಥದ್ದು ಮಾಡಿದೀವಿ ಅಂದ್ರೆ ರೀ, ಶೆಡ್ ಕಟ್ಟಿದೇವ್ರಿ ಮೊದಲು. ಆ ಹೈನುಗಾರಿಕೆ ಮಾಡಬೇಕಂತ ಶೆಡ್ ಕಟ್ಟಿದೆವು. ಶೆಡ್ನೆಲ್ಲ ಕಂಪ್ಲೀಟ್ ಮುಗೀತ್ರಿ. ಮುಗಿದ್ಬೇಕು ನಮ್ಮ ಮಗ ಏನು ಮಾಡ್ದ, ಇದನ್ನಾರು ಹೆಂಡಿ ಬೆಳೆಯವರು ಮಾರ, ಇದು ಬೇಡ ಬೇಡ, ಇದೇನ್ರಿ ತಂದಿಟ್ಟಿಲ್ಲ ತಂದು ಕೂಡಲೇ ನಮಗೊಂದು ಮನಸ್ತಾಪ ಮಾಡಿಕೊಂಡು ನಾ ಪುಣೆ ಕಡೆ ಅಲ್ಲೇ ಒಬ್ಬ ಮಗ ಅದನ್ನು ಹಿರಿಯ ಮಗ ಅಲ್ಲಿ ಹೋಗಿಬಿಟ್ಟು ಒಂದು 1 ತಿಂಗಳ ಮುಂದಿ ಏನಾದ್ರು ಫೋನ್ ವಗೈರೆ ಮಾಡಿದ್ರೆ ನಾ ಮಾತಿಲ್ಲ ಕತ್ತಿಲ್ಲ ಎಲ್ಲ ಬಂದ್ ಮಾಡಿದೆ. ಆ ಟೈಮ್ದಾಗ ಪುನಃ ಪುನಃ ಫೋನ್ ಮಾಡೋದ್ರಿಂದ ಇಲ್ಲಿ ಏನು ಮಾಡ್ದ ನೋಡಪ್ಪ ಆಗೋದಾಯ್ತು ಅನ್ನೋ ಒಂದು ತಪ್ಪಾಗ್ಯದ, ಹೊಳ್ಳಿ ಬರ್ರಿ ನೀವು ಅನ್ನಂಗೆ ಏನ್ರಿ ಆಕಳ ವಗೈರೆ ಏನ್ರಿ ಮಾಡೋಣ ಅಂತ ಒಂದು ಗೋಚರ್ಗೆ ಬಂದ ನಂತರ ಅವಾಗ ನಾ ಮರಳಿ ಬರಬೇಕಾಯ್ತು. ಮತ್ತು ಇನ್ನೊಂದು ಇಲ್ಲಿ ಬರೋದ್ರಾಗ ಏನು ಬಂದ್ರಿ ಇಲ್ಲಿ ನಾ ಏನು ಮಾಡಲಿ, ಮಳೆ ಬೆಳೆನೂ ಸರಿ ಇಲ್ಲ, ನೀನು ತಿಳಿದಂಗೆ ಮಾಡು, ಅರಿವಿ ಬಟ್ಟಿನ ವ್ಯಾಪಾರ ಅದನ್ನು ದುಕಾನ್ ತೆಗೆದೀನಿ. ಮತ್ತು ಇನ್ನೊಂದು ಇಲ್ಲಿ ಸರಿಯಾಗಿ ಮಳೆ ಬೆಳೆನೂ ಇಲ್ಲ, ಮೈ ನೀರಿಲ್ಲ, ಏನ್ರಿ ಮಾಡಬೇಕಂದ್ರೆ ಇನ್ನು ನಮ್ಮಲ್ಲಿ ಕೈ ಕಾಸಿಲ್ಲ ದುಡ್ಡಿಲ್ಲ, ಏನೂ ಪ್ರಯೋಜನ ಅದ ತಿಳ್ಕೊಂಡು ನಾವು ಒಂದು ತಿಂಗಳದಿನ ಕೂಡ ಮಾತೆ ಬಿಟ್ಟು ಬಂದ್ ಮಾಡಿದ್ದೀನಿ. ಹಿಂಗೆ ಆಗ್ತಾ ಆಗ್ತಾ ಬಂದ ಬಳಕ ಮುಂದೇನೈತ್ರಿ ಇಲ್ಲ ನೀ ಹೇಳಂಗೆ ಮಾಡೋನು ಅಂದ್ಕೂಡಲೇ ನಾ ಬರೋದ್ರಾಗ ಮನೆಯಾಗ ಅವನೇ ತೊಗರಿ ಮತ್ತು ಮೆಕ್ಕೆಜೋಳ ಮಾರಿ 80,000 ರೂಪಾಯಿ ರೊಕ್ಕ ಗೊಳೆ ಮಾಡಿಟ್ಟಿದ್ರಿ ನನ್ನ ಮಗನೇ. ಬಂದ್ಕೂಡಲೇ ಬರೋದ್ರಾಗೆ ಅವ್ನು ಕೈಯಾಗೆ ಕೊಟ್ಟಿಬಿಟ್ಟೆ ದುಡ್ಡ, ಇಲ್ಲ ನಾಳೆ ಮುಂಜಾನೆ ಹೋಗಿ ಒಂದು ಆಕಳ ಖರೀದಿ ಎಲ್ಲಿ ಮಾಡ್ಬೋದು ನೀವು ಅಂತೇಳಿ ರೊಕ್ಕನೇ ಕೊಟ್ಟುಬಿಟ್ಟು. ಯಾಕೋ ಅಂದನು, ಇಲ್ಲ ಮತ್ತು ಮುಂದೆ ಸರಿ ಹೋತು ನಿಲ್ಲೋ ಹೆಂಗೆ ಹೋತು ನನಗೆ ಗೊತ್ತಿಲ್ಲ, ಇಲ್ಲ ಏನೇ ಇರಲಿ ನೀವು ಹೆಂಗೆ ಆದಂಗೆ ಆಗ್ತದೆ, ಮೊದಲು ಒಂದು ಆಕಳ ಅಥವಾ 2 ಆಕಳ 1.5 ಆಕಳ ತೊಗೊಂಬರಿ ಅಂತ ದಣಿ ಕೊತ್ತ ಹೋಗಿ ಇಲ್ಲೇ ಲೋಕಲ್ ಮಂದ್ರೂಪ್ ಅಂತ ಬಜಾರ್ದಾಗ ಹೋಗಿ ಒಂದು ಇದ್ರದ್ರ ಜರ್ಸಿ ಕುದುರೆ ಬಣ್ಣಿಂದ ಒಂದು ಆಕಳ 21,500 ಕೊಟ್ಟು ತೊಗೊಂಡು ಬಂದದ್ದಾಯ್ತು ರೀ. ಖರೀದಿ ಮಾಡ್ದೆ, ಬಂದ ಬೆಳಕೊಂದು 8 ದಿನದಾಗ ಅದು ಆಯಿತು. ಮುಂಜಾನೆ 5 ಲೀಟರ್ ಚಂಜಕ್ಕೆ 4 ಲೀಟರ್ ಕೊಡ್ಲಕತ್ತು. ಅವನೊಂದು ಹೆಮ್ಮೆಯಿಂದ ಅವನು ಮಾಡ್ಲಕತ್ತ, ಓಡಾಡಿ ಮೇಯ್ ತೊಳೆಯೋದು, ನೀರು ಕುಡಿಸೋದು, ಮೇವು ಹಾಕೋದು, ಮಾಡೋದು, ಸಲಹೆ ಮಾಡ್ಲಕತ್ತ. ಇನ್ನೂ ಒಂದೆರಡು ತೊಗೊಂಡು ಬಂದುಬಿಟ್ರಿ ಅಂದ. ಒಂದು ಆಕಳು ಕಿಮ್ಮತ್ತಿನ ಒಂದು ನನ್ನ ಬಳಿ ಇತ್ತು, ಒಂದು ಆಕಳು ಇನ್ನೊಂದು ಇರಲಿಲ್ಲ. ಒಬ್ಬ ದೋಸ್ತನ ಬಳಿ ಹೇಳಿ, ಅವಬ್ಬ ಐತ್ರಿ ನೀವು ಹಿಂಗೆ ಬತುಣಿಕಿ ಅಥವಾ ಮೈಲಾರ ಅಂದ್ರೆ ಏನು ದೂರಿಲ್ಲ, ನಮ್ಗೆ ಬೇಕಾದವ್ರು ಆಗ್ತೀರಿ, ಮತ್ತು ಎರಡು ಜೋಡಿ ಜೋಡಿ ಆಕಳವ, ಇವೆಟೋ ನಿಮ್ಮ ಹತ್ರ ದುಡ್ಡು ಕೊಡ್ರಿ, ಇವು ಎರಡು ಕಡೆ ಒಯ್ರಿ ಅಂತ ಹೇಳಿಬಿಟ್ಟ. ಅವೊಂದೆರಡು ತಂದುಬಿಟ್ಟಿವ್ರಿ. ಹಾಗೆ ಚಾಲು ಆದದ್ದು ಅನ್ನೋದು ಇಲ್ಲಿ ತನಕ ಬಂದದ ನೋಡ್ರಿ. ಹೆಚ್ಚಿನ ವಿಚಾರ ಅಂದ್ರೇನು ತೊಳದಿ ಪಾಯ ಇದು, ಯಾಕಂದ್ರೆ ಎದುರಾಗೂ ಸಕ್ಸಸ್ ಆಗಲಿಲ್ಲ ರೀ. ಕಪ್ಪಡ ಅಂಗಡಿ ಇತ್ತು ರೀ, 4-5 ಲಕ್ಷ ಬಾಂಡಲ್ ಇತ್ತು, ಸಿಟಿ ಕುಡ್ತಿತ್ತು ನನಗೆ ಉದ್ರಿ, ಇಲ್ಲಿ ಕೆಳಗೆ ಉದ್ರಿನೇ ಒಯ್ಯದ ಮಂದಿ ರೊಕ್ಕ ಕೇಳಕ್ಕೆ ಹೋದ್ರೆ ತಿಂಗಳು 2 ತಿಂಗಳು 6 ತಿಂಗಳು ರೊಕ್ಕ ಬರ್ಲಕ್ಕಿಲ್ಲ. ಬೇಜಾರು ಬಂದು ಅದನ್ನು ದುಕಾನ ಎಲ್ಲ ತೆಗೆದುಬಿಟ್ಟು ಇದು ಮಾಡೋದಾಗಿದೆ ವ್ಯವಹಾರ. ಅದು ಮನೆ ಮಕ್ಕೊಂಡ್ರೆ ಎಲ್ಲಿ ಹೋದ್ರೆ ಕುತ್ತಲಿ ನಿತ್ತಲಿ ದೋಸ್ತರ ಬಳಿ ಇದೇ ವಿಚಾರ ಬರ್ತಿತ್ತು. ಹೈನುಗಾರಿಕೆ ಮಾಡಬೇಕು, ಆಕಳನ್ನು ತೆರಬೇಕು, ಆಕಳನ್ನು ತೆರಬೇಕು ಅಂತ ಕನಸು ಕಂಡಂಗೆ ಆತಿತ್ತು ರೀ. ಅದು ಮುಂದೆ ನಮಗೆ ಕನಸು ನನಸಾಗಿಬಿಡ್ತು. ಚಲೋ ಆಗ್ಯದ ನಮಗೆ ನಿಮ್ಗೆ ಹೇಳಬೇಕಾಗಿರಿ. ತಳಿದ ಪಾಯ ಇದೇ ರೀ, ಇದ್ರ ಬಿಟ್ಟು ಏನು ಮತ್ತೆ ನೆಚ್ಚಿಂದೇನಿಲ್ಲ. ಈಗ ಒಂದೇದೇನು ಜರ್ಸಿ ಆಕಳು ನೀವು ಕೊಂಡ್ಕೊಂಡ್ರಲ್ಲ, ಅದು ಭಾಳ ಲಕ್ಕಿ ಅಂತ ಹೇಳಿ ನಿಮಗೆ ಪರಿಣಾಮಿಸ್ತು ಅಂತೀರಿ? ಅದು ನೋಡ್ರಿ, ಒಂದೇ ಆಕಳು ಖರೀದಿ ಮಾಡಿದೇವ್ರಿ ನಾವು, ಅದು ನಮ್ಮ ಆತ್ಮಕ್ಕೆ ದೇವ್ರಂತ ಪಾಲಿಸ್ಬೇಕ್ರಿ. ಅದು ಮನೆ ದೇವತೆ ಅಂದ್ರೆ 36 ಕೋಟಿ ದೇವತೆಗಳಿದ್ದಂಗೆ. ಒಂದು ಆಕಳು ತಂದೇವ್ರಿ 21,500 ಕೊಟ್ಟು, ಅದನ್ನ ಬಂದು ಎಂಡಿಂದ ಎಯ್ತು, ಎಯ್ದ ನಂತರ ಮುಂದೆ ನಮ್ಮಲ್ಲಿ 1 ತಿಂಗಳು 2 ತಿಂಗಳು 3 ತಿಂಗಳು ಆಗಿತ್ತ್ರಿ. ಅದು ಅವರು ಖರೀದಿ ಕೊಟ್ಟವ್ರು ನಮ್ಗೆ, ಅವ್ರು ಬಂದ್ರಿ ತಳದಿಂದ. ಏ ನಮ್ಮ ಆಕಳ ನಾವು ಮಾರೋದ್ರಿಂದ ನಮ್ಮಲ್ಲಿ ಜಗಳ ಕಲಗತಿ ಬಡತನ ಬಂದಂಗೆ ಆಯ್ತದೆ, ನಮ್ದು ಏನು ಇದ್ದುದಿಲ್ಲ, ಸ್ವಚ್ಛ ಲೂಟಿ ಆದಂಗೆ ಆಗತ್ತದ. ನಮ್ಮ ಆಕಳೆ ನಮಗೆ ಒಳ್ಳೆ ಕೂಡ್ರಿ ತಳಿ ಬಂದರು, ಏನಪ್ಪ ಖರೀದಿ ಕೊಟ್ಟಿ ನಿಮ್ಮ ಆಕಳೆ ಹೆಂಗೆ ಕೊಡ್ಬೇಕು ನಾವು ಅಂದರೆ, ಏ ಅವ್ರು 5-6 ಮಂದಿ ಬಂದಿರ್ರಿ, ನಾನು ಇವ್ರು ಏನು ದಂಗಮಸ್ತಿ ಮಾಡಕ್ಕೆ ಬಂದ್ರೆ ನನಗೆ ಭಯ ಬಂದಿತ್ತು. ಆಯ್ತು ಮಕ್ಕಳೇ ನೋಡೋಣಂದ್ರಿ, ಡಾಕ್ಟರ್ ನೋಡ್ರಪ್ಪ ಕೈ ಜೋಡಿಸ್ರು, ಏನು ಕಿಮ್ಮತ್ತು ಹೇಳ್ತೀರಿ ಹೇಳ್ರಿ, ಅಷ್ಟು ಕೊಟ್ಟು ಹೋಯ್ತೀವನ್ನ ನಾನು ಒಂದು ನೋಡ್ಬೇಕು ಇವ್ರ ಮನಸ್ಸಿಲ್ಲ. 50,000 ಹೇಳಿದ್ರಿ, 45,000 ಖರೀದಿ ಮಾಡಿದ್ರಿ ಉಲ್ಟಾ ಹೊಳ್ಳಿ. ಅದ್ರದೊಂದು ಹೆಣಕಾರ ಇತ್ತು ರೀ, ಕೊಡ್ಲಿಲ್ಲ, ಅದನ್ನ ನಮ್ಮಲ್ಲಿ ಫಸ್ಟ್ ಪ್ರೈಸ್ ಪಡಿತೀರಿ ಅದು 3 ತಿಂಗಳ ಕರ. ಹಿಂಗಾದ್ರಿಂದ ಅದು ಅವ್ರು 45,000 ಮಾರಿದೇವ್ರಿ, 21,500 ತೊಗೊಂಡು ಆಕಳ ಶುರುವತ್ತಿಗೆ ನಮ್ಗೆ ಅದು 23,500 ರೂಪಾಯಿ ಗಳಿಕೆ ಕೊಡ್ತೀರಿ ನಮ್ಗೆ. ಅಂದ್ರೆ ಅದು ದೇವತೆ ಇತ್ತು ರೀ, ಏನಿತ್ತು ಅದಕ್ಕೆ ನಾ ದೇವ್ರಂದ ಹೆಣ್ಣು ದೇವ್ರಂದ್ರೆ ಲಕ್ಷ್ಮಿ ತಿಳ್ಕೊಂಡು ಅದು ಪಾಲಿಸ್ತೀನಿ ಇನ್ನುವರೆಗೆ. ಸದ್ಯಕ್ಕೆ ನಾನು ಪ್ರತಿಮೆ ಇದೆ, ನಂದು ಫೋಟೋ ಗ್ಯಾರಿ ಹಿಡ್ಕೊಂಡು ನಿಂತು ಆಕಳು ತಗೊಂಡು ಸದ್ಯ ಪ್ರತಿಮೆ ಇದೆ ನನ್ನಲ್ಲಿ ಸರ್, ನೋಡಿ ಸಿಗುತ್ತೆ. ಈಗ ಈ ಒಂದು ಹೈನುಗಾರಿಕೆ ಒಳಗೆ ಏನು ತಾವು ಸಾಧನೆ ಮಾಡಿರಿ, ಬಹಳ ಅದ್ಭುತವಾದಂತಹ ಒಂದು ಸಾಧನೆ ಅಂತ ಹೇಳಿ ಹೇಳ್ಬಹುದು. ಇದನ್ನ ಕಂಡು ನಿಮಗೆ ಸಾಕಷ್ಟು ಪ್ರಶಸ್ತಿ ಗೌರವಗಳು ಬಂದಿರಬೇಕಲ್ಲ? ಬಂದವಲ್ರಿ. ಈಗ ನೋಡ್ರಿ, ತಾಲೂಕಾ ಮಟ್ಟದಾಗ ಜಿಲ್ಲಾ ಮಟ್ಟದಾಗ ಶ್ರೇಷ್ಠ ಕೃಷಿಕರಂದು ನಮಗೆ ಆದ್ಯತೆ ಕೊಟ್ಟಾರೆ. 25,000 ಮೊದಲು 10,000 ಬತ್ತರಿ, ನಂತರ ಹಿಂದೆ 25,000 ಕೊಟ್ಟರು, ಮತ್ತೆ ಆತ್ಮಾದಿಂದ ಕೊಟ್ಟಾರ್ರಿ. ಜಂಟಿ ನಿರ್ದೇಶಕರಂದು ಈ ಬಿಜಾಪುರದಲ್ಲಿ ನನಗೆ ಗೌರವ ಮಾಡಿ ಸನ್ಮಾನ ಮಾಡಿ ನನಗೆ 25 ರೂಪಾಯಿ ಚೆಕ್ ಕೊಟ್ಟರಲ್ಲಿ. ನಂತರ ಅದ ಮೇಲೆ ಮತ್ತಿಲ್ಲಿ KMF ಹದಿನೈದು ಕೊಟ್ಟರು, ಒಮ್ಮೆ 10 ರೂಪಾಯಿ ಕೊಟ್ಟರು. ಆ ನಂತರ ಇನ್ನೊಂದು ಅಂದ್ರೆ ನಮ್ಮ ಮೇವು ಕಡೆ ಮಷಿನ್ಗೊಂದು 10 ರೂಪಾಯಿ ಕೊಟ್ಟರಿ. ಇವೆಲ್ಲ ನಮಗೆ ಬಹುಮಾನ ವಿತರಣೆ ಆಗಿವ್ರನ್ನ ಕೊಟ್ಟಾರೆ ನಮಗೆಲ್ಲ ಗೌರ್ಮೆಂಟ್ನಿಂದ. ಅಂದ್ರೆ ಏನು ಯಾವುದೇ ಆಫೀಸರಿಂದ ನಮ್ಗೆ ಇವೆಲ್ಲ ಬಂದಂಥ ಸಹಾಯಧನ ರೀ. ಇನ್ನೊಂದು ಅನ್ಬೇಕಾಗಿದ್ರಿ ರೀ, ನಮ್ಮ ಮನೆತನಕ್ಕೆ ಗೌರವ ಬಂದದ್ದು ಹೈನುಗಾರಿಕೆಯಿಂದ. ಹೈನುಗಾರಿಕೆ ಅಂದರೆ ಹೆಂಗ್ರಿ, ಬರೀ ಬಾಯಿಲಿ ಹೈನುಗಾರಿಕೆ ಅಂದೆವು. ಮನ್ಯಾಗ ಮಕ್ಕಳು ಸಸ್ಯರು ಮೊಮ್ಮಕ್ಕಳು ದುಡಿದ್ರಿಂದ ನಾ ಅದು ಮ್ಯಾಲಿಂದ ಉಸ್ತುವರಿ ನಾ ನೋಡ್ದೆ. ತಂದು ಕೊಡೋದು, ಆಕಳು ತರೋದಾಯ್ತು, ಖರೀದಿ ಏನ್ರಿ ಸರಕಣೆ ಕಂಬಿದ್ರೆ ತಂದು ಕೊಡೋದಾಯ್ತು, ಮಾಡಿದವರು ಅವರು. ಹಂಗೆ ನಮ್ಗೆ ಎತ್ತರ ಎತ್ತರ ಆದ್ರಿಂದ ಹಂಗೆ ಬೆಳ್ಕೋತ ಹೋದ್ರಿಂದ ನಮಗದು ಬಹಳ ಸಂತೋಷದಾಯಕ ಮಾಡ್ತು. ಮತ್ತು ಮಕ್ಕಳು ಹಿಂದೆ ಸಸ್ಯರೆಲ್ಲ ಹೆಮ್ಮೆ ಪಟ್ಟರು, ನಮಗೂ ಹಂಗೆ ಬೆನ್ನತ್ತಿದ್ರು. ಇದರಿಂದ ನಮಗೆ ಏನಾಯ್ತು ಅಂತ ಕೇಳಿದ್ರೆ, ಇದರಿಂದ ನಮ್ಮ ಮನೆತನಕ್ಕೆ ಗೌರವ, ಹೆಸರು ಪೇಪರ್ನಲ್ಲಿ ಎಲ್ಲಾನು ಇಂಥವ್ರು ಕೇಳಿ ನೋಡಿ ಜನರಿಂದೋ ಅಥವಾ ಏನು ಸರ್ಕಾರದಿಂದೋ ಅಥವಾ ಏನು ಯಾವ ಆಫೀಸರ್ದಿಂದೋ ಏನೇನೋ ಆಗಿ ಹಾಗೆ ಪೇಪರ್ಗಳದಾಗೂ ಹೆಸರು ಬಂದೈತಿ, ಮತ್ತು ಆಫೀಸ್ದಾಗೂ ಬಂದೈತಿ ಹಿಂಗೆಲ್ಲ ಹೆಸರು ಕೇಳಿ ಬರೋದ್ರಾಗ ನಮ್ಮ ಮನೆತನ ಗೌರವ ಬತ್ತು. ನಮ್ಮ ಹೆಸರು ಕೇಳಿ ಬರೋದ್ರ ಎಲ್ಲ ಕಡೆ ಸದ್ಯಕ್ಕೆ ಜನರಲ್ಲಿ ಪಬ್ಲಿಕ್ ಆದದ್ದು ಅಂದ್ರೆ ಹೈನುಗಾರಿಕೆಯಿಂದ ಆಯ್ತು ನಮ್ಮ ಹೆಸರು ಪಬ್ಲಿಕ್ ಆಯ್ತು. ಈಗ ರೇವಣ ಸಿದ್ದಪ್ಪ ಅವರೇ, ತಾವು ಹೇಳಿದ್ರಿ ಕೂಲಿ ಉಪಯೋಗ ಮಾಡಂಗಿಲ್ಲ, ನಾವು ಎಲ್ಲ ಸ್ವಂತ ಮನೆಯವರೇ ದುಡಿತೀವಿ ಎಲ್ಲ ಅಂಥೇಳಿ. ಈಗ ನೀವು ದಿವಸ ಹಾಲು ಹಿಂಡಬೇಕಾಯ್ತಪ್ಪ ಅಂತಂದ್ರೆ ಭಾಳ ಕಷ್ಟದ ಕೆಲಸ. 100-150 ಲೀಟರ್ ಹಾಲು ಹಿಂಡಬೇಕಾದ್ರೆ ಭಾಳಷ್ಟು ಶ್ರಮ ಆಗ್ತದೆ, ಹೆಂಗೆ ಮಾಡ್ತೀರಿ ನೀವು? ನಾವು ನೋಡಿ ಸರ, 150-200 ತನಕ ಹಾಲು ನಮ್ಮಲ್ಲಿ ಕೊಡ್ತಾವೆ, ತಯಾರಾಗ್ತವೆ ಹಾಲುಗಳು, ಆಕಳುಗಳು ಕೊಡ್ತಾವೆ. ಕೈಲಿ ಹಿಂಡಿ ಹಿಂಡಿ ನಮ್ಗೆ ಮೊದಲು ತೊಂದರೆ ಆಗ್ಲಿಕ್ಕತ್ತು, ಕೈ ಗಂಟಾಲ್ಕತ್ತು, ಅದನ್ನೇನು ಮಾಡಿವಿ, ಇದ್ರ ಸೌಲಭ್ಯ ಏನಂತ ಕೇಳಿದ್ರೆ ಒಬ್ರು ಏಜೆಂಟ್ರು ಬಂದು ನಾವು ತಾವಾಗಿ ನಮ್ಮ ಹೊಲಕ್ಕೆ ಬಂದರು, ನಾವು ಆಕಳ ಹೈನುಗಾರಿಕೆ ಮಾಡೋದ್ರಿಂದ ನೋಡಿ, ಅವ್ರು ಬಂದು ನಮಗೆ 70 ಹಾಲಿನ ಮಷಿನ್ನೇ ಅವ್ರಿಗೆ ಕೊಟ್ಟರು, ರೊಕ್ಕ ಈಗ ಕೊಡಬೇಡ್ರಿ, ನಿಮಗೆ ಸರಿಯಾಗಿದೆ ಆದ ಬಳಿಕ ಇಂಪ್ರೂವ್ಮೆಂಟ್ ಆಯಿತು ಅಂದರೆ ರೊಕ್ಕ ಕೊಡಲಿ ಕೊಡಬೇಡ್ರಿ ಅಂತ ಹೇಳಿದ್ರು. ಅದನ್ನು ನಾವು ಹಂಗ್ಯಂಗೆ ರೀ, ನಿಮ್ಮದು 70 ಮಷಿನ್ ಹೇಳ್ತೀರಿ, ಮುಂದೆ ನಮ್ಗೆ ಅನುಕೂಲ ಆದ್ರೆ ರೊಕ್ಕ ಕೊಡೋರು ಇಲ್ಲ ಅಂದ್ರೆ ಹೆಂಗೆ ಅಂತ ನಾ ಕೇಳ್ದೆ. ಇಲ್ಲ ಎಲ್ಲಾಗಿದು ರಕ್ತ ಹೀರ್ತದತ್ತಿ ಬೇರೆ ಹೇಳ್ತಾರೆ ಬೇಡ ಅಂದನ. ಇಲ್ಲ ಹಂಗೇನು ಅನ್ನಿಸ್ತಪ್ಪ ನನ್ನ ಜವಾಬ್ದಾರಿ ಅಂದರು, ದೂರ ಜುಮಿಲ್ ಅವ್ರು ಏನಂದ್ರೆ ನಮ್ಮ ಲಾಸ್ಟ್ ಕಷ್ಟ ನೋಡಿ ಅವರೇ ಮಷಿನ್ ಮಿಲ್ಕಿಂಗ್ ಮಷಿನ್ ಕೊಟ್ಟು ಹೋದಾಯ್ತು 70,000 ರೂಪಾಯಿಗೆ. ಅದನ್ನ ಮೇಲೆ ನಾವು ಬಳಸಲಿಕ್ಕೈತೀವಿ, ಅಗ್ದಿ ಸಂಪೂರ್ಣ ಏನು ದನ ಕಳಿ ತೊಂದರೆ ಇಲ್ಲ ಏನಿಲ್ಲ, ಸರಿಯಾಗಿ 5 ನಿಮಿಷಕ್ಕೊಂದು ಆಕಳ, 2-3 ನಿಮಿಷಕ್ಕೊಂದು ಆಕಳ ಹಿಂಡ್ತೀವಿ, 10-15 ಲೀಟರ್ ಹಾಲು. ಮತ್ತು ಇನ್ನೊಂದು ಇವಕ್ಕೆ ನುಚ್ಚ ವಗೇರಿ ಚಂದಿ ವಗೇರಿ ಏನು ಮಾಡ್ಬೇಕಂದ್ರೆ ರೆಡಿಮೇಡ್ ತರಲಿಕ್ಕೆ ಹೋದ್ರೆ ತುಟ್ಟಿ ಕಾಸ್ಟ್ ಹೆಚ್ಚಾಗ್ತದೆ. ನಾವು ಹಿಟ್ಟಿನ ಗಿಡ ಸುದ್ದಿನಿಗೆ ನಾವು ಅಳವಡಿಸ್ಕೊಂಡಿದ್ದೀವಿ, ಯಾವುದೇ ಕಚ್ಚಾ ಪದಾರ್ಥ ತಂದು ಅವನ್ನೆಲ್ಲ ನಾವು ಗಿರಣಿಗಳನ್ನು ನುರಿಸಿ ನಾವು ಕಲಬೆರಕೆ ಮಾಡಿಕೊಂಡು ನಾವು ಫೀಡ್ಸ್ ತಯಾರು ಮಾಡ್ಕೋತೀವಿ. ಇದೊಂದು. ಎರಡನೇ ದಿನ ಅಂತ ಕೇಳಿದ್ರೆ ಹೊಲ್ದಾಗ ಬೆಳೆದದಾಗಲಿ ಅಥವಾ ಹೊರಗಿಂದ ಕೊಂಡು ತರೋದ್ರೆ ಆಗಲಿ ಕಣಿಕೆ ವಗೇರಿ ತಂದದ್ದು ಎಲ್ಲ ಅದನ್ನು ಸಣ್ಣಗೆ ಕೊರಿಲಿಕ್ಕೆ ಕಣಿಗೆ ಕಡೆ ಮಷಿನ್ನ ಕಡಬ ಕುಟ್ಟಿ ಮಷಿನ್ನ ತರೋದಕ್ಕೆ ಅದನ್ನು ನಾವು ಅದ್ರ ಅಳವಡಿಸ್ಕೊಂಡು ಖರೀದಿ ಮಾಡೀವಿ. ಇದು ಅಲ್ಲದೆ ಮತ್ತೊಂದು ಏನಂತ ಕೇಳಿದ್ರೆ ಬೆಡ್ ಅಥವಾ ದನಗಳು ತೊಳಿಲಿಕ್ಕೆ ಎಸ್ ಟಿ ಪಿ ಮೊದಲು ಮಾಡಿ ಸದ್ಯ ಸ್ವಚ್ಛ ಮಾಡ್ಲಿಕ್ಕೂ ಅದನ್ನು ಖರೀದಿ ಮಾಡೀವಿ. ಇವೆಲ್ಲನೂ ನಾವು ಜಾನುವಾರುಗಳ ಬಗ್ಗೆ ಸಂಪೂರ್ಣ ಮಷಿನ್ ಒಳಗೆ ಒಂದು 3-4 ಮಷಿನ್ ಖರೀದಿ ಮಾಡೋದ್ರಿಂದ ಆಳುಗಳ ಪ್ರಾಬ್ಲಮ್ ನಮಗೆ ಬೇಕಾಗಿಲ್ಲ. ಅದಕ್ಕೆ ನಾವು ಮನೆಯವರೇ ಮಗ ಆಗಲಿ ಸಸಿ ಆಗಲಿ ಮೊಮ್ಮಕ್ಕಳಾಗಲಿ ನಾವು ಅಲ್ಲಿ ಮೇಲೆ ಉಸ್ತುವರಿ ಮಾಡ್ಕೋತು ಈ ನಮ್ಮನ್ನು ಹೊಂಟದ್ದಾಗ್ಯದ. ಇದರಿಂದ ನಮ್ಗೆ ಯಾವುದೇ ಥರದ್ದು ನಮ್ಗೆ ಹೈನುಗಾರಿಕೆ ಒಳಗೆ ತ್ರಾಸ ಅನ್ನೋದು ಏನೂ ಇಲ್ಲ. ಅದಕ್ಕೆ ನಾವು ನಿಮಗೆ ಹೇಳಬೇಕು. ಆದ್ಮೇಲೆ ನಮ್ಮ ಜೊತೆಗೆ ರೇವಣ ಸಿದ್ದಪ್ಪ ಅವರ ಚಿರಂಜೀವಿಯಾಗಿರುವಂಥ ಮಾಂತೇಶ್ ಬುಕ್ಕಿ ಅವರು ಕೂಡ ಇದ್ದಾರೆ. ಅವರು ಜಾನುವಾರುಗಳಿಗೆ ಔಷಧೋಪಚಾರ ಮಾಡುವಂಥ ಒಂದು ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಕೇವಲ 8ನೇ ತರಗತಿಯವರೆಗೆ ಓದಿ ಅವರು ಅನುಭವದ ಮೂಲಕನೇ ಪ್ರಥಮ ಚಿಕಿತ್ಸೆ ಮಾಡ್ತಾರೆ, ಔಷಧೋಪಚಾರ ಮಾಡ್ತಾರೆ. ಯಾವ ರೀತಿ ಇದನ್ನು ಸಾಧಿಸಿದ್ರು ಅನ್ನೋದನ್ನು ಅವರಿಂದ ನಾವು ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ ಮಾಂತೇಶ್ ಅವರೇ. ಸರ್, ನಾವು 2008-09 ರೀ ಹೈನುಗಾರಿಕೆ ಮಾಡ್ತಾಯಿದ್ದೇವೆ ರೀ. ಆಮೇಲೆ ಏನಾಯ್ತು ರೀ, ನಾವು ಅವಾಗವಾಗ ಮೇಲೆ ಮೇಲೆ ದನಗಳಿಗೆ ಆರಾಮ ತರ್ತೀವಿ ರೀ. ಬೇರೆಯಿಂದ ಹೊರಗಿನ ಡಾಕ್ಟರ್ ಕರೆಸ್ರಿ, ಇಂಡಿಯಿಂದ ರೀ, ಆಯ್ತು, ಇಲ್ಲಿ ನೆರೆಹಳ್ಳಿಯಿಂದ ಮಹಾರಾಷ್ಟ್ರ ತರಿಸ್ತೇವೆ ರೀ. ಅದನ್ನು ನೋಡ್ಕೋತ ಹಂಗೆ ಸರ್, ನಾ 2013-14 ರೀ ಯಾವ ಜಡ್ಡಿಗೆ ಏನು ಕೊಡ್ತಾರೆ, ಯಾವ ರೋಗಕ್ಕೆ ಏನು ಮಾಡ್ತಾರೆ ಅನ್ನುವಂಥ ಒಂದು ಡೈರಿ ಮಾಡಿದ್ರೆ. ನಾ ಡೈ ಒಂದು ಸೈಡ ರೋಗ ರುಜಿ ಬರ್ಕೊಂಡೆ, ಒಂದು ಸೈಡ್ ಔಷಧಿ ಬರ್ಕೊಂಡ್ರಿ. ಬರ್ಕೊಂಡು ಮುಂದೆ 13-14 ರೀ ಸರ್ ನಾನೇ ಸ್ವಂತ ಪ್ರಾಕ್ಟೀಸ್ ಮಾಡಿದ್ರಿ. ಪ್ರಾಕ್ಟೀಸ್ ಮಾಡೋದ್ರಿಂದ ರೀ ಅದನ್ನು ನಮಗೆಲ್ಲ ದನಗಳು ರಿಸಲ್ಟ್ ಬರಾಕತ್ತು ರೀ. ರಿಸಲ್ಟ್ ಬರೋದ್ರಿಂದ ರೀ ಆ ಮುಂದೆ ಕೆಲವೊಂದು ಟೈಮ್ದಾಗ ನನಗೊಬ್ಬರು ಇಲ್ಲಿ ಬೆಳಗಾವ್ ಹತ್ರ ಒಬ್ಬರು ಡಾಕ್ಟರ್ ರೀ ರಾಮಕೃಷ್ಣ ನಾಯ್ಕ ಅಂದ್ರಿ. ಸ್ವಲ್ಪ ಹಂಗೆ ಏನು ಸ್ವಲ್ಪ ನಂಗೆ ಪ್ರಾಬ್ಲಮ್ ಆದಾಗ ಅವ್ರಿಗೆ ಫೋನ್ ಹಚ್ಚಿ ಕಾಂಟ್ಯಾಕ್ಟ್ ಮಾಡ್ತಿದ್ದೆ ರೀ. ಅವ್ರ ಬಗ್ಗೆ ಅವ್ರ ಮಾಹಿತಿ ಐತ್ರಿ, ಎಲ್ಲ ಗೊತ್ತಲ್ಲ ರೀ. ಅದರಿಂದ ಹಂಗೆ ಮಾಡ್ಕೊಂತ ಮಾಡ್ಕೊತ ಈಗ ಇಲ್ಲಿ ಮಟ್ಟ ಹಂಗೆ ನಡದ ರೀ. ಮತ್ತೇನದ ಪ್ರಥಮ ಚಿಕಿತ್ಸೆ ನೆರೆ ಹೊರೇನು ರೀ ಆಜುಬೋದನ್ ರೀ ಇದನ್ನ ನೋಡ್ಕೊಂಡು ನೆರೆ ಹಳ್ಳಿ ರೀ. ಯಾರು ನಮ್ಮ ಸ್ವಲ್ಪ ಹಿಂಗಾಗ್ಯದ ಅಂದಕ್ಕರ ಡಾಕ್ಟರ್ ಬರ್ಲಕ್ಕತ್ತು ಸ್ವಲ್ಪ ಲೇಟ್ ಆದ್ರೆ ಕರೆಸ್ತಾರೆ ಸರ್. ಅಲ್ಲಿ ಹೋಗಿ ನಾ ಚಿಕಿತ್ಸೆ ಮಾಡ್ಕೊಂಡ ಗುಣಪಡಿಸ್ಕೇಶನ ನಮ್ಮ ವಸ್ತಿಗಳನ್ನ ಬರ್ತಿದ್ದೇನೆ ರೀ. ಈಗ ಚಿಕಿತ್ಸೆ ಮಾಡೋ ಮುಂದೆ ನಮ್ಗೆ ಸಾಕಷ್ಟು ಇನ್ನೂ ಟ್ರೈನಿಂಗ್ ಬೇಕಾಗ್ತದೆ ಅಥವಾ ಇನ್ನೂ ಹೆಚ್ಚಿನ ಒಂದು ಜ್ಞಾನ ಬೇಕು ಅಂತೇಳಿ ಯಾವಾಗಾದರೂ ಅನಿಸ್ತದೆ ನಿಮಗೆ? ಹಾಂ, ಅನಿಸುತ್ತಲ್ಲ ಸರ್. ಅದನ್ನು ಈಗ ನಾವು ಮಾಡ್ಕೋತ ಹೋಗುವಾಗ ರೀ ಸರ್ ಕೆಲವೊಂದು ಭಾಳ ಟಪ್ ಅನಿಸ್ತದೆ ರೀ. ಆ ಮೂಮೆಂಟ್ನಾಗ ಕೆಲವೊಬ್ಬರು 2-3 ಮಂದಿ ಡಾಕ್ಟರ್ಗಳು ಜನ ನನ್ನ ಕಡೆ ಕಾಂಟ್ಯಾಕ್ಟ್ ಫೋನ್ ಅದಾವ ರೀ, ಅವ್ರ ಕಡೆಯಿಂದ ಸಹಾಯ ತೊಗೋತೇನೆ ರೀ. ತೊಗೊಂಡು ಸ್ವಂತನೇ ನಾನು ಪ್ರಯತ್ನ ಮಾಡ್ತೇನೆ ರೀ. ಅವು ಸಕ್ಸಸ್ ಆಗ್ಯಾವ್ರಲ್ಲ, ಯಾವೂ ಫೇಲ್ ಹೋಗಿಲ್ಲ ರೀ. ಹಂಗೆ ಮಾಡ್ಕೋತ ಹೆಚ್ಚಿದಾಗ್ಬಿಟ್ಟವ್ರಿ. ಅಂದರೆ ಈಗೇನು ಸಂಪೂರ್ಣ ಜವಾಬ್ದಾರಿ ನಿಮ್ಮದೇ ಅದ, ಔಷಧೋಪಚಾರ ಮಾಡೋದು, ಲಸಿಕೆ ಕೊಡೋದು, ಲಸಿಕೆ ಅದೆಲ್ಲ ಕಾಲಕಾಲಕ್ಕೆ ನಾವು ಕೊಡ್ತಾ ಇದ್ದೀರಿ? ಹಾಂ ಸರ್, ಲಸಿಕೆ ಕಾಲ್ಬೇಲ್ ಲಸಿಕೆ ಹಾಕ್ತೀವ್ರಿ. ಮತ್ತು ಯಾವುದೇ ಥರ ಒಳಗೆ ಕರಡ್ ಎತ್ತಾದ್ರನ್ರಿ ಅವ್ನು ತಕ್ಕೋತ್ರಿ. ಮತ್ತು ನಾವು ಹೊರಗಿನಿಂದ ಮೆಡಿಕಲಿಂದ ಮೆಡಿಸಿನ್ನ ಖರೀದಿ ಮಾಡಿರಿ, ಮನೆಯಲ್ಲೇ ಸ್ಟಾಕ್ ಇಡ್ತೀನಿ ರೀ. ನಾನು ಯಾವ್ಯಾವ ಟೈಮ್ದಾಗ ಯಾವ್ಯಾವ ಜಡ್ಡು ಬರ್ತಾನೋ ಅಂತ ಗೊತ್ತಾಗಂಗಿಲ್ಲ ರೀ. ಅದನ್ನೇ ಆ ಟೈಮ್ದಾಗ ಚೆಕಪ್ ಮಾಡಿರಿ, ಅದನ್ನೇ ನಾನು ಮೆಡಿಸಿನ್ ಯೂಸ್ ಮಾಡ್ತೀನಿ ರೀ. ಈಗ ಸಾಮಾನ್ಯವಾಗಿ ದನಕರುಗಳಿಗೆ ಏನು ರೋಗ ಬರ್ತಾವ ಅವುಗಳ ಲಕ್ಷಣಗಳು ಗೊತ್ತಿರಬೇಕಾಗ್ತದೆ, ಅದ್ರ ಜೊತೆಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅದು ಕೂಡ ನಮಗೆ ಗೊತ್ತಿರಬೇಕಾಗ್ತದೆ. ಈಗ ಏನು ರೋಗ ರುಜಿನಗಳು ಬರ್ತಾವಲ್ಲ ಅವುಗಳನ್ನು ಗುರುತು ಹಿಡಿದು ಅದರ ನಂತರ ಟ್ರೀಟ್ಮೆಂಟ್ ಮಾಡೋದು ಎಲ್ಲ ನಿಮಗೆ ಈಗ ಸದ್ಯಕ್ಕೆ ಬರ್ತದೆ ಅಂತಂಗೆ ಆಯ್ತಲ್ಲ? ಹಾಂ ಸರ್, ಎಲ್ಲ ಅದ್ರ ಬಗ್ಗೆ ನನಗೆ ನುರುಕು ಕನ್ಫರ್ಮ್ ಮಾಡ್ಕೊಂಡು ಎಲ್ಲ ಅದ್ರ ತೀರಿಕೊಂಡಿನಿ ಸರ್. ಎಲ್ಲ ಹ್ಞೂ ರೀ, ಎಲ್ಲ ಯಾವ್ದು ಥರ ಅಲ್ರಿ, ಜ್ವರ ಬಲ್ರಿ, ಕ್ಯಾಲ್ಸಿಯಂ ಕಮ್ಮಾಗಿ ನೆಲಕ್ಕೆ ಕುದ್ದ ನಾವು ಎಷ್ಟು ಹೇಳ್ತಿಲ್ಲನ್ರಿ. ಮತ್ತು ಕೆಲವೊಂದು ಟೈಮ್ದಾಗ ಆಕಳು ವೀಕ್ನೆಸ್ ಇರೋದ್ರಿಂದ ಮಾಸ್ಕ್ ಕಡಿಗೆ ಇಲ್ಲರಿ, ಆ ಮೂಮೆಂಟ ಮೇಲೆ ಜ್ವರ ಬಂದು ಆಕಳು ಹಾಲು ಕಮ್ಮಿ ಹೊಂದಿರ್ತಾರೆ ರೀ. ಅವನ್ನೆಲ್ಲ ಏನೇನು ಮೆಡಿಸಿನ್ ಕೊಡಬೇಕು ಏನೇ ಮಾಡ್ಬೇಕಂದ್ರೆ ಎಲ್ಲ ತೆರಿಕೊಂಡಿಡ್ದು ಮಾಡ್ಕೋತ ಹೊಂಟೇನಿ ಸರ್. ಈಗ ಟ್ರೀಟ್ಮೆಂಟ್ ಕೊಟ್ಟ ಮೇಲೂ ಕೂಡ ಡಾಕ್ಟರಿಗೆ ಸಂಪರ್ಕ ಮಾಡಿ ನಾನು ಇಂಥದ್ದು ಮಾಡೀನಿ ಅಂತೇಳಿ ಅವ್ರಿಗೆ ಏನಾದರೂ ಹೇಳ್ತಾ ಇರ್ತೀರಿ? ಹಾಂ ಸರ್, ನನಗೆ ನಾನು ಅನ್ಸಟ್ ನಾ ಮಾಡಿರ್ತೇನೆ ಸರ್. ಆ ಟೈಮ್ ಸ್ವಲ್ಪ ಮಿಕ್ತಪ್ಪ ಅಂತಂದ್ರೆ ಅವ್ರಿಗೆ ಕಾಲ್ ಮಾಡಿರ್ತೀನಿ ರೀ. ಅವ್ರು ಹೇಳಿದ್ರು ಇದ್ರಿಟ್ಲಾ ಕೊಟ್ಟು ಸರಿ ಅದ, ಇದ್ರ ಮೇಲೆ ರಿಕವರ್ ಆಗಬೇಕು, ರಿಕವರ್ ಆಗಲಿ ಅಂದ್ರೆ ಆಗಲ್ಲಪ್ಪ ಅಂತ ರೈತರು ಹೇಳ್ಬಿಟ್ಟು ಹೇಳ್ತಾರೆ ಅವರು. ಇಲ್ಲ ಅಂತ ನಾ ಮಾಡೋ ಹೊತ್ತಿನಾಗೆ ಆಯ್ತಪ್ಪ ರಿಕವರ್ ಆಗಿಬಿಟ್ಟಿರ್ತಾರೆ, ಅವ್ರಿಗೇನು ಕೇಳೋ ಅವಶ್ಯಕತೆ ಬರಲ್ರಿ. ಯಾವಾಗಾದ್ರೂ ಕೂಡ ಈಗ ಟ್ರೀಟ್ಮೆಂಟ್ ಮಾಡಬೇಕು ಅಂತಂದಾಗ ಒಂದು ಸ್ವಲ್ಪ ಕಷ್ಟ ಅನಿಸುವಂಥದ್ದು ಅಥವಾ ಅಧೈರ್ಯ ಅನಿಸುವಂಥದ್ದು ಆಗ್ತಿರ್ತದೆ ಸರ್? ಅದಾಗ್ತಿತ್ತು ಸರ್. ನಾ ಫಸ್ಟ್ ಸ್ಟಾರ್ಟಿಂಗ್ ಮಾಡುವಾಗ 2013, 2014, 2015 ತನಕ ಸ್ವಲ್ಪ ಅನಿಸಿತ್ತು, ಹೆದರಿಗೆ ಹೆದರಿಗೆ ಬಿಡ್ತೀರಿ. ಈಗ ಏನು ಸರ್ ಹೆದರಿಕೆ ಅಂತ ಏನೂ ಇಲ್ಲರಿ, ಫುಲ್ ಡೇರಿಂಗ್ಲಿ ಎಲ್ಲ ಕೆಲಸ ಮಾಡ್ಕೊತ ಹೊಂಟೇನಿ ರೀ. ಎಸ್ ಎಸ್ ಯಾವ ಡಾಕ್ಟರ್ಗಳಿಗೆ 90% ಕೇಳುವಂಥ ಅವಶ್ಯಕತೆ ಇಲ್ಲರಿ, 90% ಸ್ವಂತ ನನ್ನ ಅನುಭವನೇ ಮಾಡಕತ್ತೇನೆ ರೀ. ಹ್ಞೂ, ಭಾಳ ಸಂತೋಷ. ನಮಸ್ಕಾರ ಸರ್. ರೇವಣ ಸಿದ್ದಪ್ಪ ಆನಂದಪ್ಪ ಬುಕ್ಕಿ ಅವರ ತೋಟದೊಳಗೆ ಇದ್ದೀವಿ. ಹೈನುಗಾರಿಕೆಯೊಳಗೆ ಸುಮಾರು 13-14 ವರ್ಷಗಳ ಅನುಭವ ಅವರದಾಗಿದೆ. ಈಗ ಪಶು ವಿಶ್ವವಿದ್ಯಾಲಯದ ತಜ್ಞರಾಗಿರ್ಬೋದು ಅಥವಾ ಪಶು ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, ಅವ್ರನ್ನ ಸಂಪರ್ಕ ಮಾಡಿ ಅವರಿಂದ ಒಂದು ಜ್ಞಾನವನ್ನು ತಗೊಳ್ಳುವಂಥ ಒಂದು ಕೆಲಸ ತಾವು ಮಾಡಿದ್ರಿ? ನಾವು ಏನು ಅವರಿಂದ ಏನು ಮಾಡಿಲ್ಲ ಸರ್, ನಮ್ಮ ಸ್ವಂತ ಅನುಭವದಿಂದ ನಾವು ಮಾಡಿದಂಥ ಹೈನುಗಾರಿಕೆ ಇದು. ನಾವು ಎಲ್ಲಿ ಏನು ಮಾಡಿಲ್ಲ, ಹೈನುಗಾರಿಕೆ ಪಶು ಸಂಗೋಪನೆಯಿಂದ ಸರ್ಕಾರಿ ಲೆವೆಲ್ ನಾವು ಎಲ್ಲಿ ಹೋಗಿ ಬರೋದು ಏನು ಮಾಡಿಲ್ಲ. ಈಗ ಸರ್ಕಾರದ ಸೌಲಭ್ಯಗಳು ಕೂಡ ಇರ್ತಾವ, ಇಂಥ ಒಂದು ಉದ್ಯೋಗ ಮಾಡ್ತೀರಿ ಅಂತಂದಾಗ ಅದಕ್ಕೂ ಸಾಲ ಸೌಲಭ್ಯಗಳಾಗಿರ್ಬೋದು ಅಥವಾ ಸಬ್ಸಿಡಿ ಆಗಿರ್ಬೋದು ಇಂಥವೆಲ್ಲ ಇದ್ದೇ ಇರ್ತಾವ. ಇದ್ರದ್ದು ಉಪಯೋಗ ಏನಾದರೂ ತಾವು ಮಾಡ್ಕೊಂಡ್ರಿ? ಏನು ಮಾಡ್ಕೊಂಡಿಲ್ಲ ಸರ್. ನಮ್ಮಲ್ಲಿ ಅನುಭವದಿಂದ ನಾಲ್ಕು ದುಡ್ಡು ಸಂಪಾದನೆ, ಗೋ ಮಾತಾನಿಂದ ಬಂದಂಥ ದುಡ್ಡು, ಪರಿಸರ ಹೊಂದಾಣಿಕೆ ಬಂದಂಥ ದುಡ್ಡು, ಭಾಳ ನಿಗದಿ ಪಟ್ಟಂಥ ದುಡ್ಡಿತ್ತು. ಅದನ್ನೇ ನಾವು ಹೆಚ್ಚಿನ ಹೆಚ್ಚು ಬೆಳೆಸ್ಕೋತ ಹೋದಂಗೆ ನಮ್ಗೆ ಭಗವಂತ ಅದನ್ನೇ ಹೆಚ್ಚಿನ ಹೆಚ್ಚು ಮಾಡಿಕೊಟ್ಟದ್ರಿಂದ ನಾವು ಯಾವ ಸಾಲ ಸೌಲಭ್ಯ ಸಬ್ಸಿಡಿ ಕೊಡ್ತಂತ ಬ್ಯಾಂಕಿನವರು ತೋಟಕ್ಕೆ ಬಂದದ್ದಾಗ್ಯದ, ನಾವು ಏನು ಬೇಡಂತ ಹೇಳ್ದಾಗ್ಯದ, ಯಾವುದನ್ನು ಸಾಲ ವಗೈರೆ ಏನು ತೊಳಾರದೆ ನಾವು ಇಲ್ಲಿ ತನಕ ಬಂದಂಥ ಹೈನುಗಾರಿಕೆ ವ್ಯವಹಾರ. ಈಗ ನೀವು ಶುರು ಮಾಡಿದ್ದು ಒಂದು ಆಕಳಿನಿಂದ, ಒಂದು ಜರ್ಸಿ ಆಕಳಿನಿಂದ ಶುರು ಮಾಡಿದ್ರಿ, ಈಗ ಸಾಕಷ್ಟು ಸುಮಾರು 15ಕ್ಕೂ ಹೆಚ್ಚು ಆಕಳು ನಿಮ್ಮ ಕಡೆ ಅದಾವ, ಅದು ಹೋಲ್ಸ್ಟೈನ್ ಫ್ರೀಷನ್ HF ಆಕಳುಗಳು ಅದಾವ, ಯಾವ ರೀತಿ ಇದು ಸಾಧ್ಯ ಆಯಿತು ಅಂತೀರಿ? ಅದೇ ಬಂದಿಂದ ದುಡ್ಡಿನಿಂದ್ರಿ, ತಿಂಗಳ ತಿಂಗಳ ಶುರುವತ್ತಿಗೆ ಎಷ್ಟು ಬಂತು ಕಾಸು ಕಡಿಮೆ ಬರ್ತಿತ್ತು, ಖರ್ಚು ಅದರಿಂದ ಖರ್ಚು ಇರ್ತದ, 60% ಖರ್ಚು ಇರ್ತದ, 40% ನಮ್ಗೆ ಆದಾಯ ಇರ್ತದ. ಅದನ್ನ ನಾವು ತಿಂಗಳ ಗೋಚರ ಎಷ್ಟು ಆಗ್ತದೆ ಒಂದು ವಿಚಾರ ಮಾಡ್ಕೋತ ಬಂದು ಅದರಿಂದ ನಾವು ಮತ್ತೆ ಹೊರಗೆ ಒಂದು ಎರಡು ಒಂದು ಥೋಡಿ ರೊಕ್ಕ ನಿಂದ್ರಿಸಿ ಎಲ್ಲಿ ಗುರುತಿನಿಂದ ಏನೇನೋ ಮಾಡಿಕೊಂಡು ನಾವು ಒಂದು ಸ್ವಂತ ಅನುಭವದಿಂದ ಮಾಡಿದಂಥ ವಿಚಾರ ಮತ್ತು ಅವ್ರಿಗೆ ನಾವು ತುಂಬ ವಿಶ್ವಾಸ ಇಟ್ಟು ಮಾಡೋದ್ರಿಂದ ಬಜಾರ್ನಲ್ಲಿ ಖರೀದಿ ಮಾಡೋದು ಹೋಗುದು ಬರೋದ್ರಿಂದ ನಮಗೂ ಅಲ್ಲಿಂದು ವ್ಯಾಪಾರಸ್ಥರೇ ನಮಗೆ ಅನುಕೂಲ ಮಾಡೋದಾಗ್ಯದ ಹೊರತಾಗಿವಿನ ನಾವು ಬ್ಯಾಂಕ್ ವಗೈರೆ ಯಾವ ಥರದಿಂದ ನಾವು ಏನು ವಿಚಾರ ಮಾಡೋದಾಗಿಲ್ಲ. ಈಗ ಇಂಥ ಒಂದು ದೊಡ್ಡ ಉದ್ಯಮ ನಡೆಸ್ಕೊಂಡು ಹೋಗಬೇಕು, ಬೆಳೆಸ್ಕೋಬೇಕು ಅಂತಂದಾಗ ಭಾಳಷ್ಟು ನಾವು ಅದ್ರ ಬಗ್ಗೆ ಪರಿಶ್ರಮ ಪಡಬೇಕಾಗ್ತದೆ, ಇದೆಲ್ಲ ಗೊತ್ತಿರುವಂಥದ್ದೇ, ಇದು ತಮ್ಮ ಅನುಭವ ಕೂಡ ಹೌದು. ಆಕಳನ್ನು ಸಾಕಬೇಕಾದ್ರೆ ಅವಕ್ಕೆ ದಾಣಿ ಮಿಶ್ರಣ ಕೊಡಬೇಕು, ಮೇವು ಕೊಡಬೇಕು, ಆಮೇಲೆ ಅವುಗಳಿಗೆ ಆರೋಗ್ಯವನ್ನು ಕೂಡ ಸರಿಯಾಗಿ ನೋಡ್ಕೊಳ್ಬೇಕು, ಲಸಿಕೆ ಹಾಕ್ಕೊಳ್ಬೇಕು, ಔಷಧ ಕೊಡಬೇಕು, ಈ ಎಲ್ಲ ಕೆಲಸಗಳನ್ನು ಯಾವ ರೀತಿ ತಾವು ನಡೆಸ್ಕೊಂಡು ಬಂದರೆ? ಇದೇನು ಬರ್ತಕ್ಕಂಥ ಹಾಲಿನ ಆದಾಯದಿಂದ ರೀ, ಅದನ್ನೆಲ್ಲ ನಾವು ಮೇವ ಅಥವಾ ಖರೀದಿ ಮಾಡಬೇಕು, ಚಂದಿ ಖರೀದಿ ಮಾಡಬೇಕು, ಮೆಕ್ಕೆಜೋಳ, ಶೇಂಗಾದ ಹಿಂಡಿ, ಹತ್ತಿಕಾಳು ಹಿಂಡಿ ಅಥವಾ ನೆಲ ತೌಡ ಇವನ್ನೆಲ್ಲ ಖರೀದಿ, ಆದರೆ ಸ್ವಲ್ಪ ಖರೀದಿ ಮಾಡಿಕೊಂಡು ಆದಾಯ ಹೆಚ್ಚಾದಂಗಾದಂಗೆ ಸ್ಟೋರೇಜ್ ಹೆಚ್ಚಿನ ಹೆಚ್ಚು ಖರೀದಿ ಮಾಡಕತ್ತೀವಿ. ಆದ್ರೆ 1 ಲೀಟರ್ ಹಾಲು ಹಿಂಡಿತಿತ್ತು ಅಂದ್ರೆ ಅದಕ್ಕೆ ಆ ದನಗಳನ್ನು ನಾವು ಯೋಗ್ಯ ಆರೋಗ್ಯದಿಂದ ಕಾಪಾಡ್ಕೊಂಡು ಹೋಗ್ಬೇಕಾಗಿದ್ದರೆ 1 ಲೀಟರ್ಗೆ 200 ಗ್ರಾಮ್ ನಿಂತೆ ಇಟ್ಕೊಂಡು ಅದು 10 ಲೀಟರ್ ಹಾಲು ಕೊಡ್ತಿತ್ತು ಅಂದ್ರೆ ಅದನ್ನು 2 ಕೆಜಿ ಅದ್ರ ಹೆಲ್ತ್ಕ್ಕೆ 1 ಕೆಜಿ ಎಕ್ಸ್ಟ್ರಾ ಈ ನಮ್ಮನ್ನು ಕೊಡ್ತಾ ಬಂದದ್ರಿಂದ ದನಗಳನ್ನು ಪರಿಸರ ಹೊಂದಾಣಿಕೆಯಿಂದ ಅವನು ಆರೋಗ್ಯ ಹೆಲ್ತ್ಕ್ಕೂ ಉಳಿಸ್ಕೊಂಡೇವಿ. ನಾವು ಭೀ ಅದರಿಂದ ಹೈನುಗಾರಿಕೆಯಿಂದ ಆ ಬರ್ತಕ್ಕಂಥ ಹಾಲಿನಿಂದ ನಾವು ಆರೋಗ್ಯವಂತರಾಗಿ ಉಳಿದೀವಿ, ದನಗಳನ್ನು ಆರೋಗ್ಯವಂತರಾಗಿ ಉಳಿಸೀವಿ. ಮತ್ತು ಯಾವುದೇ ಇದ್ರಾಗ ಕೂಲಿ ನಾಲಿ ಏನ್ರಿ ಬೇಕು ಅನ್ನೋ ಏನ್ರಿ ಒಂದಿಟ್ಟು ಹ್ಯಾವಿ ಕೆಲಸ ಬಂತು ಅಂದ್ರೆ ಇದ್ರೊಳಗಿಂದ ನಾವು ದುಡ್ಡು ಸರಿಸಾಡ್ಕೊಂಡು ನಾವು ಬಂದಂದು ಆಗ್ಯದ್ರಿ, ಇಲ್ಲಿ ತನಕ ಬಂದಂಥದ್ದು ಆಗ್ಯದ. ಮೇವನ್ನೇನು ತಾವೇ ಬೆಳೀತಾ ಇದ್ದೀರಿ ಹೆಂಗೆ? ಸ್ವಲ್ಪ ನಮ್ಮಲ್ಲಿ ತೋಟದಲ್ಲಿ ಬೆಳೆದಂಥ ಮೇವನು ಐತ್ರಿ, ಇದು ಅಲ್ಲದೇ ಹೊರಗಿಂದನೂ ಸ್ವಲ್ಪ ಖರೀದಿ ಮಾಡೀವಿ, ನಾವು ಕಂಬಿತ್ತವ ಮತ್ತು ಖರೀದಿ ಮಾಡ್ತೀವಿ. ಅವಕ್ಕೆ ಮಾತ್ರ ನಾವು ದನಗಳಿಗೆ ಮಾತ್ರ ಅಲ್ಲೋಲ್ ಕಲ್ಲೋಲ್ ಏನು ಮಾಡಿದ್ದಾಗಿಲ್ಲ, ಅಗದಿ ಅವಕ್ಕೆ ಸುಖಿಯಾಗಿಟ್ಟೀವಿ ನಾವು. ಪ್ರತಿ ವರ್ಷ ನಿಮ್ಮ ಹಾಲಿನ ಉತ್ಪಾದನೆ ಹೆಚ್ಚಾಕೋತೇನೆ ಹೋಗಿದೆ? ಹೌದು, ನಮ್ದು ಪ್ರತಿ ವರ್ಷ ಹೆಚ್ಚಾಕೋತೆ ಹೋಗಿದೆ ರೀ, ಕಡಿಮೆ ಆಗಿಲ್ಲ. ಈ ಹಾಲನ್ನು ನೀವು ಏನು KMF ಹಾಕ್ತೀರಿ? ಹೌದು, ನಾವು KMF ಹಾಕ್ತೇವೆ ರೀ. ಇಡೀ ವರ್ಷ ಅಂತ ಒಂದು ಲೆಕ್ಕ ಮಾಡ್ಲಿಕ್ಕಾಗಿ ಇವು ಕೆಲವೊಂದು ಮೀಟಿಂಗ್ ಇರ್ತವ್ರಿ, ಜನರಲ್ ಮೀಟಿಂಗ್ ಅದು, ಅದ್ರ ಟೋಟಲ್ KMF ದರ ಒಂದು ಲೆಕ್ಕ ಇಟ್ಟು ಅವರನ್ನೇ ಸರಿಪಡಿಸಿ ಮೀಟಿಂಗ್ದೊಳಗೆ ಪಬ್ಲಿಕ್ ಜನರಿಗೆ ಹೇಳ್ತಾ ಇದ್ರು ಇವತ್ತು ಇವರು ಬುಕ್ಕಿ ಸೌಕರ್ಯದಿಂದ 48,000 ಲೀಟ್ರ್ ಹಾಲು, 46,000 ಲೀಟ್ರ್ ಹಾಲು ಕೆ ಎಮ್ ಎಫ್ ಎಲ್ಲ ಜನರಲ್ ಮೀಟಿಂಗ್ದಾಗ ಅವರೇ ಹೇಳಿದ್ದು, ನಾವು ಲೆಕ್ಕಾಚಾರ ಇಟ್ಟದ್ದು ಅಲ್ಲ, ತಿಳ್ತೇನೆ ರೀ, ಅವರೇ ಹೇಳಿದ್ದಾಗೆ ಅದು. ಆದ್ರೆ ನಾವು ಹಾಕೋದು ನಮ್ಗೆ ಗುರುತಿರ್ತಾರೆ ರೀ, ಅಂದ್ರೆ ಅವರಿಂದ ಬತ್ತಂದ್ರೆ ಪಬ್ಲಿಕ್ ಬರೋದಲ್ರಿ, ಎಲ್ಲರಿಗೂ ರೈತರಿಗೂ ಕಿವಿ ಕೇಳ್ತದ, ಏ ಅವ್ರು ಹಿಂಗೆ ಮಾಡ್ರೆ ನಾವು ಮಾಡ್ಬೇಕಾ ಹೆಂಗೆ, ನಾವೊಂದು ಎರಡು ಹಾಕಿರ್ತಾರನ್ನು ಅನ್ನಂತ ಜನರಲ್ ಭಾವನೆಗೆ ಬಂದು ಎಷ್ಟೋ ರೈತರು ಇಲ್ಲಿ ಹೈನುಗಾರಿಕೆ ಮಾಡುವಂಥ ಅಭಿಲಾಷೆ ಹುಟ್ಟೆ ರೀ. ಈಗೇನು ತಮಗೆ ಹಾಲಿಗೆ ಒಂದು ಲೀಟ್ರಿಗೆ ಏನು ರೇಟ್ ಸಿಗ್ತಾ ಇದೆ ಅದು ಸಾಕಷ್ಟು ಯೋಗ್ಯ ದರ ಅಂತ ಹೇಳಿ ತಮಗೆ ಅನ್ನಿಸ್ತದ? ಸಾಕಷ್ಟು ಯೋಗ್ಯ ದರ ಅಂತ ನಾವೇನು ಅನ್ನಂಗಿಲ್ಲ ರೀ, ನಮ್ಮ ಸುಖಕ್ಕಾಗಿ ಏನೇನು ಹೆಚ್ಚಿನ ಏನ್ರಿ ಆಶಾ ಇಟ್ಕೊಂಡು ಏನ್ರಿ ಮಾತಾಡ್ಬೋದು. ಅವರು ಕೆ ಎಂ ಎಫ್ದವರೇ 23 ರೂಪಾಯಿ, ಮೊದಲು 18 ಇತ್ತು, 19 ಮಾಡಿದ್ರು, 20 ಮಾಡಿದ್ರು, 21 ಮಾಡಿದ್ರು, ಈಗ 23 ರೂಪಾಯಿ ನಡೆದ್ರೆ ಸದ್ಯ ಅಲ್ಲಿ ಗೌರ್ಮೆಂಟ್ ಪ್ರೋತ್ಸಾಹ ಒಂದು 5 ರೂಪಾಯಿ ಕೊಡ್ತಾವ್ರಿ ಪರ್ ಲೀಟ್ರಕ್ಕೆ. ಯಾಕೆ ಹೆಚ್ಚಿಗಂತೂ ಏನಿಲ್ಲ, ನಾವು ಬಿಡಿದ್ರೆ ಕೊಡೋರು ಯಾರೂ ಇಲ್ಲ, ನಮಗೆ ರೈತರಿಗೆ ಕೊಡೋರು ಯಾರೂ ಇಲ್ಲ, ತಿಳ್ತಾರೆ. ಈಗ ಕೊಬ್ಬಿನ ಔಷಧ ಆಧಾರದ ಮೇಲೆ ನಿಮಗೆ ರೇಟ್ ಕೂಡ ಫಿಕ್ಸ್ ಆಗ್ತಿರ್ತದೆ, ಅದನ್ನ ಯಾವ ರೀತಿ ಈಗ ಕೊಬ್ಬಿನ ಔಷಧ ಹೆಚ್ಚು ಮಾಡಬೇಕು ಅಂತಂದಾಗ ಯಾವ ರೀತಿ ನೀವು ಆಹಾರದ ಮಿಶ್ರಣ ಮಾಡೋದಾಗಲಿ ಅಥವಾ ಅವುಗಳಿಗೆ ದಾಣಿ ಮಿಶ್ರಣ ಕೊಡೋದಾಗಲಿ ಮಾಡ್ತೀರಿ? ಹಾ, ಕೊಬ್ಬಿನ ಔಷಧ ಹೆಚ್ಚಿಗೆ ಬರಬೇಕು ಅಂದ್ರೆ ನಾವು ಹತ್ತಿ ಕಾಳು ಹಿಂಡಿ, ಶೇಂಗಾದ ಹಿಂಡಿ, ಮೆಕ್ಕೆಜೋಳ ನುಚ್ಚ ಇದನ್ನು ಕುಡಿದ್ರಿಂದ ಹತ್ತಿ ಕಾಳು ಹಿಂಡಿಯಿಂದ ಕೊಬ್ಬಿನ ಅಂಶ ಹೆಚ್ಚು ಬರ್ತದೆ ರೀ, ಇದ್ರ ಬಿಟ್ಟು ಮತ್ತೆ ಯಾವುದಕ್ಕೂ ಬರೋದಿಲ್ರಿ. ಮತ್ತು ಹಸಿ ಮೇವು ನಾವು ಯಾವುದೇ ಅಲ್ಲಿ ಈಗ ಸೊಪ್ಪಗಿಪ್ಪ ಯಾವುದೇ ಹಾಕಿದ್ರು ಅದಕ್ಕೆ ಬರೋಂಗಿಲ್ರಿ, ಮತ್ತು ಈ ಕಬ್ಬಿನ ವಾಡಿ ಹಾಕಿದ್ರೆ ಬರೋಂಗಿಲ್ಲ. ಮೆಕ್ಕೆಜೋಳಕ್ಕೆ ಹೆಚ್ಚು ದನ ಹಿಂಡ್ತದೆ ಹಸಿ ಮೇವು ಇತ್ತಂದ್ರೆ, ಅದಕ್ಕೆ ಕೊಬ್ಬಿನ ಅಂಶ ಸ್ವಲ್ಪ ಕಮ್ಮಿ ಬರ್ತದೆ. ಅದನ್ನೇ ಅದರೊಳಗೆ ನಾವು ಈ ಚಂದಿ ಹತ್ತಿಗಳು ಹಿಂಡಿ ಕೊಟ್ಟೇವಂದ್ರೆ ಅದಕ್ಕೆ ಸಟ್ಟಾಗಿ ಬರೋಬ್ಬರಿ 3.5-4 ಅಂದ್ರೆ ಫ್ಯಾಟ್ ಕುಂಡಿರ್ತಾರೆ. ಅವಾಗ ನಮಗೇನದವರು 3.5 ಫ್ಯಾಟ್ ಕೂತು ಅಂದ್ರೆ 23 ರೂಪಾಯಿ ಅವರು ಕೊಡ್ತಾರೆ, 5 ರೂಪಾಯಿ ಗೌರ್ಮೆಂಟ್ ಕೊಡ್ತದೆ. ನಮ್ಗೆ ಇಲ್ಲಿ ತನಕ ಬಂದಂತ ನಡೆದ ಘಟನೆ ಇದು. ಈಗ ಎಷ್ಟು ಫ್ಯಾಟ್ ನಮ್ಮಲ್ಲಿ? 4-4-1, 4-2 ಆಗ್ತಾರೆ. 3.5 ಅಂತ ಅವ್ರು 3.5 ಮಾಡ್ತಾರೆ. ಅವ್ರಲ್ಲಿ ಏನು ಮತ್ತು ಸಹಕಾರಿ ಸಂಘ ಅಂದ್ರೆ ಜಡ ಲಾಳಿಕೆ ಅಂತ ಹೇಳ್ತಿರ್ತಾರೆ ಹಿರಿಯರು, ಅದಕ್ಕೆ ಅವ್ರು ಏನು ಮಾಡೋದೇ ಒಂದು ಮಾರ್ಗ. ನಮ್ಮ ಕೈಗೆ ಏನಿಲ್ಲರಿ, ಒಯ್ಯೋದು ಮಾರ್ಕೆಟ್ಗೆ ಅವ್ರ ಏನು ಬೆಲೆ ನಿಗದಿ ಪಡಿಸ್ತಾರೆ ಅದನ್ನು ನಾವು ತೊಗೊಂಡ್ಬರೋದಾಗ್ಯದ, ಅದಕ್ಕೆ ನಮ್ಮ ಕೈಗೆ ಇದ್ರ ಬಗ್ಗೆ ಆಧಾರ ಏನೂ ಇಲ್ಲರಿ. ಆದ್ರೆ ಈಗ 3.5 ಫ್ಯಾಟಿ ಮಾತ್ರ 23 ರೂಪಾಯಿ ಕೊಡ್ತಾರೆ. ಈಗ ಇಂಥ ಒಂದು ಉದ್ಯಮ ಒಬ್ಬರೇ ಮಾಡುವಂಥದ್ದಲ್ಲ, ಮನೆ ಮಂದಿ ಕೂಡಿ ಮಾಡಬೇಕಾಗ್ತದೆ, ಸಾಕಷ್ಟು ಪರಿಶ್ರಮ ಅಲ್ಲೇ ಇರ್ತದೆ. ಯಾವ ರೀತಿ ಮನೆ ಮಂದಿ ತಮ್ಮ ಶ್ರೀಮತಿಯವರಾಗಿರ್ಬೋದು, ತಮ್ಮ ಮಕ್ಕಳಾಗಿರ್ಬೋದು, ಯಾವ ರೀತಿ ತಮಗೆ ಸಹಕಾರ ಮಾಡಿದ್ರಿ ಈ ಒಂದು ಪ್ರಯಾಣದೊಳಗೆ ಅಂದ್ರೆ? ನೋಡ್ರಿ, ಅದನ್ನೇ ನಮ್ಮಲ್ಲಿ ಮನೆಯೊಳಗೆ ಹೊರಗೆ ದುಡಿಮೆ ಮಾಡೋದಕ್ಕಿಂತಲೂ ಈ ಹಾಕುಗಳು ಏನು ಹೆಚ್ಚು ಮಾಡಿದೇವಲ್ಲ, ನಮ್ಮಲ್ಲಿನೇ ಮಗ ಅಥವಾ ಸೊಸಿ ಮೊಮ್ಮಕ್ಕಳು ನಾವು ಮೇಲಿನ ಕೆಲಸ ನಾವು ನೋಡೋದು, ತರೋದು ಬರೋದು ನಾವು ನೋಡ್ತೀವಿ, ಚಂದಿ ವಗೈರೆ ಎಲ್ಲ ಉಸ್ತುವಾರಿ ಕೆಲಸ ನಮ್ಮದು, ಉಳಿದನದ ಕೆಲಸ ಕಸಬದಾರ ಅಂದ್ರೆ ಮಗ ಸೊಸಿ ಮೊಮ್ಮಕ್ಕಳು ಎಲ್ಲರೂ ಮಾಡ್ತಾ ಇದ್ದಾರೆ ಮನ್ಯಾಗ. ಆದ್ರೆ ನಾವು ಹೊರಗಿನವ್ರು ಕೂಲಿ ಏನು ಯಾರಿಗೂ ಹಚ್ಚಂಗಿಲ್ಲ. ನಮ್ಮಲ್ಲಿ 18-20 ಆಕಳು ಮೇಂಟೆನೆನ್ಸ್ ಅದ ಮಾಡೋದಾಗಿದೆ ಇಲ್ಲಿ ತನಕ ಬಂದಂತ ನಮ್ಮದು ಮಾರ್ಗದರ್ಶನ ರೀ. ಇದಕ್ಕೆ ಹೆಚ್ಚಿನ ಏನು ಇಲ್ಲರಿ, ನಾವು ಆಳುಗಳು ಮಾತ್ರ ನಾವು ಹಚ್ಚಿಲ್ಲ. ನಾವೇ ಮನೆಯವರು ದುಡಿತೇವೆ, ದುಡ್ಡಿನ ತಾಯಿಂದಾಗ ಮನೆಯವರೇ ದುಡಿತಾರೆ, ಮನೆಯವರೇ ಸರಿಯಾಗಿ ಊಟ ಉಪಚಾರ ಮಾಡಿಕೊಂಡು ಆರಾಮವರು ಆಗಿದ್ದಾರೆ. ಎಲ್ಲ ಮನೆಯೊಳಗೆ ಎಲ್ಲ ನಮ್ಮ ಕುಟುಂಬ ಪರಿವಾರದೊಡನೆ ಆರಾಮಿದ್ದಾರೆ ಎಲ್ಲರೂ. ಈಗ ಜಾನುವಾರುಗಳ ಆರೋಗ್ಯದ ದೃಷ್ಟಿಯಿಂದ ನೋಡಬೇಕಾದ್ರೆ ಅದು ಆರೋಗ್ಯದ ಪ್ರಶ್ನೆ ಬಂದಾಗ ಏನಾಗ್ತದೆ, ಅವುಗಳಿಗೆ ಔಷಧ ಉಪಚಾರ ಮಾಡಬೇಕಾಗ್ತದೆ, ಲಸಿಕೆ ಕೊಡಬೇಕಾಗ್ತದೆ, ಇಲ್ಲಿ ಲೋಕಲ್ ಡಾಕ್ಟರ್ ಯಾರಾದರೂ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ? ಸಹಾಯ ಅಂದರೆ ಕೆ ಎಮ್ ಎಫ್ ಅವರು ಮೊದಲು ಬರ್ತಿದ್ರು ರೀ. ನಾವು ಹೇಳೋದೊಂದು ಬೇರೆ, ದನ ಯಾವ ರೋಗಿಯಾಗಿ ಬಳಲ್ತದೊಂದು ಗೊತ್ತಿಲ್ಲ, ಏನೇ ಮಾಡ್ತಿದ್ರು ಅದನ್ನೇ ಆ ಡಾಕ್ಟ್ರು ಖಾಸಗಿ ಡಾಕ್ಟರ್ ಡಾಕ್ಟರು ಮತ್ತು ಕೆ ಎಮ್ ಎಫ್ ಡಾಕ್ಟರು ಅಥವಾ ಗೌರ್ಮೆಂಟ್ ವೆಟರಿನ್ ಡಾಕ್ಟರ್ಗಳು ಇದ್ದು ನಮ್ಮ ಹುಡುಗ ಅದನ್ನೇ ಒಂದು ನೋಡ್ಕೋತಿರೋದ್ರಿಂದ, ಕೇಳೋದ್ರಿಂದ, ಹೇಳೋದ್ರಿಂದ, ಹಂಗೆ ಅವನು ತೆರೆಯೊಳಗೆ ಇಟ್ಕೊಂಡು ಅವನೇ ಸ್ವಂತ ಸ್ಟಡಿ ಮಾಡೋದ್ರಿಂದ ಅವನದೇ ಒಂದು ಗಟ್ಟಿ ಆಗಿಬಿಡ್ತೀರಿ ನಮ್ಮ ಗಮನಕ್ಕೆ ಬತ್ತು. ಈಗ ಅವರೇ ಸ್ವಂತ ನಮ್ಮ ಮನೆಗೆ ನನ್ನ ಮಗನೇ 8th ಪಾಸ್ ಆಗ್ಯಾನ, 9th ಕಲ್ತಿಲ್ಲ, ಅವನೇ ವೆಟರ್ನರಿ ಡಾಕ್ಟರ್ನ ಅಂತ ಒಂದು ಯೋಜನೆ ಮಾಡ್ಕೊಂಡು ಸಂಪೂರ್ಣ ಬೇಕಾದಂಥ ರೋಗಿ ಇರಲಿ ಅವನು ನಿವಾರಣೆ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಆಕಳು ಇವತ್ತು ಏಲಿ ಕೈದಂದ್ರೆ ಅಡ್ಡ ಕರ ಬಂದು ಸಿಕ್ಕದದು ಅದರದ್ದು ಡಿಲಿವರಿ ಜಿಲ್ಲೆ ಅಲ್ಲಿ ಅಂತ ಕೇಳಿದ್ರೆ ಎಲ್ಲಾನು ಅಳವಡಿಸ್ಕೊಂಡು ಅವನು ಕೆಲಸ ಮಾಡ್ತಾ ಇದ್ದಾನೆ. ನಮ್ಮ ಮನೆಗೆ ನಮ್ಮ ಮಗನೇ ಇವತ್ತು ಡಾಕ್ಟರ್ ಆಗುವಂಥ ಆಗ್ಯಾನ. ನಮ್ಮಲ್ಲಿ ನಮ್ದು ಯಾವುದಿದ್ರ ಬಗ್ಗೆ ದನಗಳಿಗೆ ರೋಗ ರುಜಿಗಳ ಬಗ್ಗೆ ಯಾವುದು ತೊಂದರೆ ನಿವಾರಣೆ ಮಾಡೋವಂಥದ್ದು ಎರಡನೇದವ್ರಿಗೆ ಕರೆಯುವಂಥದ್ದು ಸಮಸ್ಯೆ ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಸ್ವಂತ ನಮ್ಮ ಮಗನೇ ನಿವಾರಣೆ ಮಾಡ್ಕೊಂಡು ಹೋಗುವಂಥ ಯಜಮಾನ ಮನೆಗೆ ತಯಾರಾಗಿದ್ದಾನೆ. ಅದ್ಭುತ. ಈಗ ಮನೆಯೊಳಗೆ ಚಿಕಿತ್ಸೆ ಆಗ್ತದೆ, ಮನೆಯೊಳಗೆ ಆರೋಗ್ಯದ ಒಂದು ರಕ್ಷಣೆ ಆಗ್ತದೆ ಅಂತಂದಾಗ. ಹೌದು ಅವ್ರು ಮನೆಯೊಳಗೆ ಆಗ್ತದೆ ಚಿಕಿತ್ಸೆ. ಮನೆಯೊಳಗೆ ಯಾವ್ದು ತೊಂದರೆ ಇಲ್ಲ, ಎಲ್ಲಿ ಎದ್ದು ಹೋಗೋದು ಬೇಕಾಗಿಲ್ಲ, ಫೋನ್ ಮಾಡುವ ಅವಶ್ಯಕತೆ ಇಲ್ಲ, ಅವ್ರು ಬರ್ಲಿಕ್ಕೆ ಲೇಟ್ ಆರ್ ಇಲ್ಲ, ಒದ್ದಾಡೋದು ಬೇಕಾಗಿಲ್ಲ, ಎಲ್ಲ ಮನೆಯಾಗೆ ಆಗಿಂದಾಗ ನಮ್ಮ ಹುಡುಗನೇ ಸಟ್ ಮಾಡ್ತಾ ಇದ್ದಾನೆ. ಆರೋಗ್ಯವಂತ ಎಲ್ಲಕ್ಕೂ ಆರೋಗ್ಯವಂತ ಮಾಡ್ತಾನೆ. ಇದನ್ನು ಕೇಳಿದ್ರೆ ಭಾಳ ಸಂತೋಷ ಆಗ್ತದೆ. ಆದರೆ ರೇವಣಸಿದ್ದಪ್ಪ ಅವರು ಈಗ ಹೆಂಗೂ ಅವರಿಗೆ ಇದರೊಳಗೆ ಭಾಳಷ್ಟು ಅನುಭವ ಅದ. ಎಂಟನೇ ತೇಕೆ ಅವರು ಸಾಲಿ ನಿಲ್ಲಿಸಿದ್ರು ಅಂತ ಹೇಳಿ ಹೇಳಿದ್ರಿ, ಮುಂದೆ ಇದೇ ಒಂದು ವೃತ್ತಿ ಜೀವನವನ್ನು ಮುಂದುವರೆಸ್ಕೊಂಡು ಹೋಗೋದಕ್ಕೆ ಶಿಕ್ಷಣ ಕೂಡ ಅದೇ ನಿಟ್ಟಿನೊಳಗೆ ಆಗಿತ್ತು ಅಂತಂದ್ರೆ ಚಲೋ ಆಗ್ತಿತ್ತು ಅಂತ ಅನಿಸೋದಿಲ್ಲ ತಮಗೆ? ಆಗ್ತಿತ್ತು ರೀ. ನಮ್ಮಲ್ಲಿ ಹಳೆ ಸ್ವಲ್ಪ ಅಡೆತೊಡೆಗಳು ಬಂದಿದ್ದರಿಂದ ಅವನು ಶಿಕ್ಷಣ ಅಲ್ಲಿಗೆ ಕಟ್ಟಾಗಿ ನಿಂತು ಬಿಡ್ತೀರಿ, ಅದು ಮುಂದುವರಿಲಿಲ್ಲ. ಅದಕ್ಕೆ ಅವನು ಮುಂದಿನ ಅದಕ್ಕೆ ಆಸೆಯೂ ಮಾಡಲಿಲ್ಲ. ಇದ್ದದ್ದೇ ಹೊಲದೊಳಗೆ ದುಡುಕೋತ್ ಮಾಡೋದ್ರಿಂದ ಮುಂದಿದೊಂದು ಯೋಜನೆ ಮಾಡಿದೆವು ಹೈನುಗಾರಿಕೆ. ಅದನ್ನೇ ಒಂದಕ್ಕೆ ಎರಡು ನಾಲ್ಕು ಐದು ಆರು ಹತ್ತು ಹನ್ನೆರಡು ಹದಿನೈದು ದನಗಳ ಸಂಖ್ಯೆ ಹೆಚ್ಚು ಮಾಡೋದ್ರಿಂದ ಅವನು ಅದರ ಪರಿಸರ ಹೊಂದಾಣಿಕೆ ಅದ್ರ ಮೇಲೆ ಇಟ್ಟುಕೊಂಡು ಅವನು ಅದನ್ನೇ ಮುಂದುವರ್ಸಿಬಿಟ್ಟ. ಅದರ ಇಂಪ್ರೂವ್ಮೆಂಟ್ ಆಗೇನು ರೀ ನನ್ನ ಮಗನೇ. ಈಗ ಇದರೊಳಗೆ ಇನ್ನೂ ಹೆಚ್ಚಿನ ಟ್ರೈನಿಂಗ್ ಕೊಡುವಂಥದ್ದು, ಟ್ರೈನಿಂಗ್ ತೊಗೊಳ್ಳುವಂಥದ್ದು ಏನಾದರೂ ಯೋಜನೆಗಳದಾವ ತಮಗೆ? ಏನಿಲ್ಲ, ಅಷ್ಟು ನಿಪುಣದ ನನ್ನ ಮಗನೇ ರೀ, ಚಲೋ ಮಾಡ್ತಾನೆ ರೀ ಕೆಲಸ. ಯಾವುದು ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಆದರೆ ಇವನು ತನ್ನ ಸ್ವಂತ ಕಾಲ ಮೇಲೆ ತನ್ನ ಅನುಭವದಿಂದ ಹೆಚ್ಚು ಪರಿಸರ ಬಿಟ್ಟು ಮಾಡೋದ್ರಿಂದ ಅವ ಘಟ್ಟಗೇನ್ರಿ, ಅವ ಯಾವುದೂ ಆಸೆ ಇಲ್ಲಾದ್ರೆ ಅವ ಬೆಕ್ಕಂತ ಎಮರ್ಜೆನ್ಸಿ ಬಂದ್ರೂ ಆಕಳ ದನಕಗಳ ಬಗ್ಗೆ ಆರೋಗ್ಯವಂತ ಮಾಡ್ತಾನಂತ ನಮ್ಮಲ್ಲಿ ನಮ್ಮ ಧೈರ್ಯ ಐತಿ. ನನ್ನ ಮಗು ನಾನು ಮನೆ ಸದ್ಯ ಚಾಲನೆಯಲ್ಲಿ ಅದನ್ರಿ. ಈಗ 5 ಲೀಟರ್ದಿಂದ ಶುರು ಮಾಡಿದ್ರಿ, ಈಗ 150ಕ್ಕೂ ಹೆಚ್ಚು ಲೀಟರ್ ನೀವು ಪ್ರತಿ ದಿವಸ ಉತ್ಪಾದನೆ ಮಾಡ್ತಾ ಇದ್ದೀರಿ. ಮುಂದಿನ ದಿವಸಗಳಲ್ಲಿ ಇನ್ನೂ ಇದನ್ನು ಬೆಳೆಸಿ ಎಷ್ಟು ಲೀಟರ್ ದಿವಸಕ್ಕೆ ಉತ್ಪಾದನೆ ಮಾಡಬೇಕು ಅನ್ನುವಂಥ ಯೋಜನೆ ಇದೆ ನಿಮಗೆ? ಆದ್ರೆ ಮಾಡಬಹುದ್ರಿ, ಸ್ವಲ್ಪ ಕಷ್ಟದ ರೀ. ಹೈನುಗಾರಿಕೆ ನಟನೆ ಸುಲಭ ಇಲ್ರಿ. ದನ ಕರುಗಳಿಗೆ ವ್ಯವಸ್ಥೆ ಮಾಡಿ ಅಚ್ಚುಕಟ್ಟುತನದಿಂದ ಆ ಡೇರಿ ಏನು ನಮ್ಮಲ್ಲಿ ಹೊಲದೊಳಗೆ ಮಾಡಿತ್ತು ಸಣ್ಣ, ನಮ್ಮದು ಅಲ್ಪ ಮಟ್ಟಿಗೆ ಡೇರಿ, ನಮ್ಮದು ಸಣ್ಣ ಡೇರಿ ಏನಂದ್ರೆ ಮಿನಿ ಡೇರಿ ಏನನ್ನು. ಆದರೆ ಸ್ವಚ್ಛತೆ ಇಟ್ಕೊಂಡು ದನಗಳಿಗೆ ಸ್ವಚ್ಛತೆ ಇಟ್ಕೊಂಡು ಅದ್ರ ಆರೋಗ್ಯ ನೋಡಿಕೊಂಡು ಅದ್ರ ನಮ್ಮಲ್ಲಿ ದುಡ್ಡಿನ ಅವಶ್ಯ ಹೆಂಗದ ನೋಡಿಕೊಂಡು ಹೋಗ್ಬೇಕಾಗಿತ್ತು ಅಂತಂದ್ರೆ ಇಷ್ಟ ಮೇಲೆ ಏನಿದ್ದು ಜಜ್ಮೆಂಟ್ ಭಾಳ ನಮ್ದು ಇಷ್ಟೇ ಕರೆಕ್ಟ್ ಅದ್ರಿ. ಈಗ ಹೆಚ್ಚಿಂದ ಮಾಡಿದ್ರೆ ಅದು ಸರಿ ಆಗೋದಿಲ್ಲ ತಿಳ್ಕೊಂಡು ನಾವೇನು ಮಾಡಿ ಇಷ್ಟಕ್ಕಿಟ್ಟು ಇಟ್ಟು ಯಾವಾಗಲೂ ಸದಾ ಭೋಗಿ ಆಗಬೇಕು ಅಂತ ತಿಳ್ಕೊಂಡು ನಾವು ಇದನ್ನು ಇಟ್ಟು ಮುಂದುವರಿಸ್ಬೇಕು. ಇದಕ್ಕೆ ಹೆಚ್ಚಿನ ಏನು ಮಾಡಬಾರ್ದು ಅಂತ ತಿಳ್ಕೊಂಡು ನಾವು ಕಟ್ಟಪ್ಪಣೆ ಮಾಡಿ ಇಷ್ಟೇ ಇಟ್ಕೊಂಡು ಬಿಟ್ಟಿವಿ ರೀ. ಹೆಚ್ಚಿನ ಮುಂದೆ ಮಾಡೋ ಅವಶ್ಯಕತೆ ಇಲ್ಲ. ಅಂದ್ರೆ ಕೂಲಿ ಮೇಲೆ ಕೂಲಿ ಡಿಪೆಂಡ್ ಮಾಡ್ದೇವು ಅಂದ್ರೆ ಆಳ ನಮ್ಮ ಸಕಾಲಕ್ಕೆ ನಮ್ಮ ಟೈಮ್ಗೆ ಹೊಂದಾಣಿಕೆ ಹೋದಲ್ಲ ಬರೋದಿಲ್ಲ ಅವ್ನು. ಅದಕ್ಕೆ ಆವಾಗ ಒಂದು ಟೈಮ್ ತಪ್ಪಿಸ್ತು, ಎರಡನೇ ಟೈಮ್ ತಪ್ಪಿತು ಅಂತ ಕೇಳಿದ್ರೆ ಮುಂದಿನದೆಲ್ಲ ಇತ್ಯರ್ಥ ದನಗಳ ಬಗ್ಗೆ ಎಲ್ಲ ತಪ್ಪು ಹೋಗ್ತದೆ ರೀ, ಅದ್ರ ಶಿಸ್ತನ ತಪ್ಪು ಹೋಗ್ತದ. ಅದಕ್ಕೆ ನಾವು ಮಾಡಬಾರ್ದು ಅಂತ ನಾವು ಕಂಡೀಷನ್ ಮಾಡಿವಿ ರೀ. ಇಷ್ಟೇ ಇರಬೇಕು ಅಂದ್ರೆ ವಿಸ್ತಾರ ಮಾಡೋದಕ್ಕಿಂತ ಈಗ ಇದ್ದದ್ದನ್ನೇ ನಾವು ಮೇಂಟೈನ್ ಮಾಡ್ಕೊಂಡು ಹೋಗೋದು ಅಂತ ಇಷ್ಟೇ ಹೋಗ್ಬೇಕತ್ತೆ ವಿಚಾರ. ನಮ್ಮ ಇಷ್ಟೇ ಮಾಡ್ಕೊಂಡು ಹೋಗ್ಬೇಕತ್ತೆ, ನಮ್ಮದು ತಕ್ಕ ಗುರಿ ಇಟ್ಕೊಂಡು ಕೂತೀವಿ ರೀ. ಅಡ್ಡಿಲ್ಲ. ಈಗ ಇನ್ನೊಂದು ವಿಚಾರ ಬರ್ತದೆ, ಈಗ ಭಾಳಷ್ಟು ಹೈನುಗಾರಿಕೆ ಉದ್ಯಮದೊಳಗೆ ತೊಡಕೊಂಡವರು ಅಥವಾ ಯಾವುದೇ ಒಂದು ಉದ್ಯೋಗದೊಳಗೆ ತೊಡಕೊಂಡವರು ಏನು ಮಾಡ್ತಾರೆ ಅಂತಂದ್ರೆ ತಮ್ಮದೇ ಆದಂಥ ಒಂದು ಬ್ರ್ಯಾಂಡ್ ಮಾಡಿ ಅದನ್ನು ಮಾರಾಟ ಮಾಡುವಂಥದ್ದು ಮಾಡ್ತಾರೆ. ಅಂದರೆ ಹೆಚ್ಚಿನ ಒಂದು ಲಾಭದ ಸಲುವಾಗಿ ಈಗ ಹೆಂಗೆ ಒಂದು ಮಹಾಮಂಡಳಿಯ ಒಂದು ಬ್ರ್ಯಾಂಡ್ ಇದೆ, ಅದೇ ರೀತಿಯಾಗಿ ನಿಮ್ಮದೇ ಆದಂಥ ಒಂದು ಬ್ರ್ಯಾಂಡ್ ಮಾಡಿ ನೀವೇ ಸ್ವಂತ ಮಾರ್ಕೆಟ್ ಮಾಡುವಂಥದ್ದು ಯಾಕೆ ವಿಚಾರ ಮಾಡಲಿಲ್ಲ ಅಂಥೇಳಿ? ಹೌದ್ರಿ, ಅದು ಹಿಂಗದ್ರಿ, ಇದು ಹಳ್ಳಿ ರೀ, ಸಿಟಿ ಅಲ್ಲ. ಸಿಟಿ ಇದ್ರೆ ಮಾಡ್ಬೋದಾಗಿತ್ತು, ಸಿಟಿ ಇರಲಾಗ್ಬಿಟ್ಟಾಗ ಹಳ್ಳಿ ಇದ್ದುದರಿಂದ ಹಳ್ಳಿ ಒಳಗೆ ಮಾಡಲಿಕ್ಕೆ ಬರೋದಿಲ್ಲ ರೀ. ಇದು ಏನಾಗ್ತದೆ ರೀ, ಸಕ್ಸಸ್ ಆಗೋದಿಲ್ಲ. ಮತ್ತು ಇಲ್ಲಿ ಮಾರ್ಕೆಟ್ ಇದಕ್ಕೆ ಸರಿಯಾಗಿ ಬರೋದಿಲ್ಲ. ಇಲ್ಲಿ ಹೊರಗಿನಿಂದ ದೂರಿನಿಂದ ಬತ್ತು ಯಾವುದೇ ಒಂದು ಬ್ರ್ಯಾಂಡ್ ಮೇಲೆ ಅವ್ರು ಏನೇನು ಹೆಸರಿಟ್ಕೊಂಡು ಇನ್ನೇನು ಪಾಕೆಟ್ ಮೇಲೆ ಹೆಸರು ಹಾಕಿರ್ತಾರೆ, ಅದನ್ನೆಲ್ಲರೂ ಆತುರತೆಯಿಂದ ತೋತಾರೆ ಜನ. ಆದರೆ ನಾವು ಇಲ್ಲಿದ್ದಲೇ ಮಾಡಿದ್ರೆ ಏ ಇಲ್ಲೇ ಬುಕ್ಕಿಯವ್ರು ಹೊಲ್ದಂದದ ಏ ಬಿಡು ಅದೇನು ಮಾಡ್ತಿ, ಅದು ಇಲ್ಲಿ ನಾವೇ ಅಲ್ಲಿ ಹಾಲು ತಂದು ಹೆಪ್ಪು ಹಾಕಿದ್ರಾಯ್ತು, ಮೊಸರು ಆಗ್ತದೆ, ಮೊಸರು ಕಟ್ಟಿದ್ರೆ ಮಜ್ಜಿಗೆ ಆಗ್ತದೆ, ಮಜ್ಜಿಗೆ ಕಟ್ಟಿದ್ರೆ ಅದು ಬೆಣ್ಣೆ ಬರ್ತದೆ ಅನ್ನೋಂಥ ಯೋಜನೆ ಇರ್ತದೆ ರೀ. ಅದಕ್ಕೆ ಇಲ್ಲಿ ವ್ಯಾಲ್ಯೂಯೇಷನ್ ಆಗಲ್ಲ ತಿಳ್ಕೊಂಡು ಹೆಚ್ಚಿನ ಖರ್ಚು ಬರ್ತವೆ ರೀ. ಮಷಿನರಿ ಖರೀದಿ ಮಾಡಬೇಕಾಗ್ತದೆ ಹೆಚ್ಚಿಂದ ಹೆಚ್ಚ. ಹಾಗೆ ಏನೂ ಭಾಂಜಗಡೆ ಮಾಡೋದು ಬೇಡ ತಿಳ್ಕೊಂಡು ನಾವು ಇದನ್ನೇ ಇದೇ ರೂಪದಾಗಿರ್ಬೇಕು ಅಂತ ತಿಳ್ಕೊಂಡು ಕಚ್ಚಾ ಮಾಲು ಹಿಂಡದದ, ಒಯ್ದು ಹಾಲು ಬೇಯಿಸಿ ಕೊಡೋದದ, 15 ಸೆಕೊಂಡು ಬಿಲ್ ತೋಳ್ದದ, ಇಷ್ಟೇ ಮಾಡ್ಬೇಕು ಅಂತ ತಿಳ್ಕೊಂಡು ನಾವು ಕಂಡೀಷನ್ ಮಾಡಿವಿ ರೀ. ಹೆಚ್ಚಿಂದ ಏನು ಇದ್ಬಿಟ್ಟು ಏನು ಮಾಡಬಾರ್ದು ಅಂತ ವಿಚಾರ ನಮಗೆ. ಈಗ ಈ ಮೈಲಾರೂರೊಳಗೆ ನಿಮ್ಮದು ಮಾದರಿಯಾದಂಥ ಒಂದು ಹೈನುಗಾರಿಕೆ ಉದ್ಯೋಗ, ಇದನ್ನು ಸಾಕಷ್ಟು ಜನ ರೈತರು ಸುತ್ತಮುತ್ತಲ ನೋಡಿದವರು ಇರ್ತಾರೆ. ಇದನ್ನು ನೋಡಿ ವಿಶೇಷವಾಗಿ ಯುವ ರೈತರು ನಾವು ಇಂಥದ್ದು ಮಾಡಬೇಕಪ್ಪ ಮುಂದಿನ ದಿನಗಳಲ್ಲಿ ಅನ್ನುವಂಥ ಪ್ರೇರಣೆ ತೊಗೊಂಡು ಅವರೇನಾದರೂ ಶುರು ಮಾಡುವಂಥದ್ದು ಇಲ್ಲಿ ಏನಾದರೂ ಆಗಿದೆನಾ? ಇಲ್ಲಿ ನಿಮಗೆ ಹೇಳಬೇಕಾಗಿರೋ ಒಂದೇ ಮಾತು, ನಾವು ಸತ್ಯವಾಗಿ ಹೇಳ್ತೀನಿ, ಒಂದು 300-400 ಹಳ್ಳಿ ಜನರು ಬಂದಾರ ರೀ. ಈಗಾಗಲೇ ಬಂದವ್ರು ಇನ್ನೊಂದು ಏನದ ಇದೆಲ್ಲ ಸ್ಟಡಿ ನೋಡಿದಾಗ್ಯದ, ನೋಡಿ ಅವರಿಗೆ ಅಭಿಲಾಷದಿಂದ ನಾವು ಮಾಡಬೇಕಂತ ಮಾಡೀವಿ ರೀ, ಹೆಂಗೆ ಆಗ್ತದೆ ಅಂತ ಕೇಳಿದ್ರೆ ಇದ್ರದ್ದು ಪರಿವರ್ತನೆ ಬರಂಗೆ ಅವ್ರಿಗೆ ನಾವು ಏನು ಮಾಡೀವಿ ಅದನ್ನೇ ಅಷ್ಟು ನಕ್ಕಿ ಹೇಳೀವಿ. ಹೋಗಿ ಅವ್ರು ಒಂದು ಎರಡು ಆಕಳು ತಂದು ಅವರು ಹೈನುಗಾರಿಕೆ ಮಾಡಿದವ್ರು ಅದಾರ ರೀ. ಮತ್ತು ನಮ್ಮನ್ನು ಸ್ವತಃ ಒಯ್ದಾರ ಮಾರ್ಕೆಟ್ಗೆ ಹೋಗಿ ನೋಡ್ರಿ, ನಮ್ಮೊಂದು ಎರಡು ಆಕಳು ಕೊಂಡು ಕೂಡ್ರಿ ಅಂತ ಅಂದವ್ರು ಅದಾರ. ಹಂಗೆ ರೈತರು ಸೊಸೈಟಿಗೆ ಸದ್ಯಕ್ಕೆ ಇದು ನಮ್ಮ ನೋಡಿ ಎಷ್ಟೋ ಜನರು ಹೈನುಗಾರಿಕೆ ಮಾಡಿದವ್ರು ಸದ್ಯ ಲಭ್ಯ ಅದಾರೆ ಇಲ್ಲೇ. ಬತುಣಿಕಿ, ನಂದ್ರಿಗಿ, ಮತ್ತು ಬಳ್ಳೊಳ್ಳಿ, ಝಳಿಕಿ, ಬೂದ್ಯಾಳ, ನಂದ್ರಾಳ, ಹೀಗೆಲ್ಲ ಹಳ್ಳಿಗಳ ಜನರು, ಅಂಜುಟಿಗಿ, ಹೀಗೆಲ್ಲ ಹಳ್ಳಿಗಳ ಜನರು ಸದ್ಯ ನಮ್ಮಲ್ಲಿ ಬಂದವರು ಹೈನುಗಾರಿಕೆ ಮಾಡಿದವರು ಅದಾರೆ ರೀ. ಸದ್ಯ ಇಲ್ಲಿ ಒಂದು 300-400 ದನಗಳ ಸಂಖ್ಯೆ ಐತಿ. ನಮ್ಮ ಆಜು ನೆರೆಹೊರೆಯ ಹಳ್ಳಿಗಳ ಇಲ್ಲಿ ನಮ್ಮ ನೆರೆ ಹೊಲದವರೆಲ್ಲ ನಮ್ಮ ನೋಡಿ 3-5 ಆಕಳು ಕಡದವ್ರು ಸದ್ಯ ಇಲ್ಲಿನೂ ಅದಾರ ರೀ. ನಮ್ಮ ನೋಡಿ ಮಾಡಿದವ್ರು ಸದ್ಯ ಅದಾರೆ, ಅವರು ಅವ್ರಿಗೂ ಲಭ್ಯ ಆಗೈತಿ ಇದು. ಇದರಿಂದ ನಮ್ಮ ನೋಡಿ ಮತ್ತು ನಾವು ಹೇಳಿದ್ರು ನಕ್ಕಿ ಹೇಳಿವಿ, ಆಯ್ತಪ್ಪ ಇವ್ರು ನೋಡಿ ನಾವು ಮಾಡಿದ್ರು ನಮ್ಗೆ ದೇವ್ರು ಒಳ್ಳೇದು ಮಾಡ್ಯಾನ ಅಂತ ಅನ್ನಂಥದ್ದು ಅವ್ರದೊಂದು ಶುಭ ಹಾರೈಕೆ ನಮಗೂ ಅವ್ರು ಮಾತಾಡ್ತಾರೆ, ಎರಡನೇ ಮಾತಿಲಿ ಮಾತಾಡ್ತಾರೆ ಅವ್ರು. ಏನ್ರಿ ಎಷ್ಟೋ ಜನರು ಮಾಡ್ಯಾರೆ ನಮ್ಮಿಂದ. ಒಳ್ಳೇದು, ಈಗ ಯಾರಾದರೂ ನಿಮ್ಮ ಜೊತೆಗೆ ಮಾತಾಡಿ ನಿಮ್ಮ ಅನುಭವಗಳನ್ನು ಕೇಳಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರನ್ನು ಹೇಳ್ತೀರಿ? 9900-87-8018 ಬೇಕಾದಂಗೆ ಅವ್ರ ಮೊಬೈಲ್ ಮೇಲೆ ಮಾತಾಡಿದ್ರೆ ಅವ್ರಿಗೆ ನಾವು ಏನೇ ಇದೆ ಉತ್ತರ ಪ್ರಶ್ನೆ ಕೇಳಿದ್ರೆ ನಾವು ಉತ್ತರ ಕೊಡ್ತೀನಿ. ಆತ್ಮೀಯರೇ, ಈಗೇನು ರೇವಣ ಸಿದ್ದಪ್ಪ ಅವರು ತಮ್ಮ ಮೊಬೈಲ್ ನಂಬರನ್ನು ಹೇಳಿದ್ದಾರೆ, ನಾನು ಒಂದು ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9900-87-8018 ಈ ನಂಬರನ್ನು ಸಂಪರ್ಕ ಮಾಡಿ ಈಗಾಗಲೇ ಅವ್ರು ಹೇಳ್ದಂಗೆ ತಾವು ಅವರನ್ನು ಕೇಳಿ ತಮ್ಮ ವಿಚಾರಗಳನ್ನು ವ್ಯಕ್ತ ಮಾಡಬಹುದು, ಹೆಚ್ಚಿನ ಮಾಹಿತಿಯನ್ನು ಅವರಿಂದ ಪಡ್ಕೊಳ್ಬೋದು. ಒಳ್ಳೆಯದು ರೇವಣ ಸಿದ್ದಪ್ಪ ಬುಕ್ಕಿ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರಿಗೆ ವಿಶೇಷವಾಗಿ ಯುವಕರು ಯಾರು ಹೊಸ ಉದ್ಯಮವನ್ನು ಶುರು ಮಾಡಬೇಕು ಅನ್ನುವಂಥ ವಿಚಾರ ಇಟ್ಕೊಂಡಿರ್ತಾರೆ, ಅವರಿಗೆ ಹೈನುಗಾರಿಕೆಯನ್ನು ಶುರು ಮಾಡ್ಬೋದು ಅನ್ನುವಂಥ ಒಂದು ಧನಾತ್ಮಕವಾದಂಥ ಒಂದು ಅಂಶವನ್ನು ತಾವು ಹೇಳಿದ್ದೀರಿ. ಅದರಿಂದ ಯಾವ ರೀತಿಯಾದಂಥ ಒಂದು ಬೆಳವಣಿಗೆ ನಮ್ಮ ಜೀವನದೊಳಗೆ ಆಗೋದಕ್ಕೆ ಸಾಧ್ಯದ ಅನ್ನುವಂಥ ವಿಚಾರಗಳನ್ನು ತಾವು ತಮ್ಮ ಅನುಭವಗಳ ಮೂಲಕ ಹೇಳಿದ್ದೀರಿ. ಇಲ್ಲಿ ತನಕ ರೈತರ ಜೊತೆಗೆ ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಧನ್ಯವಾದಗಳು. ಇದುವರೆಗೆ ಹೈನುಗಾರಿಕೆ ಬೇಸಾಯದಲ್ಲಿನ ಅನುಭವ ಕುರಿತು ಇಂಡಿ ತಾಲೂಕು ಮೈಲಾರ್ ಗ್ರಾಮದ ಅರೆವನ್ ಸಿದ್ದಪ್ಪ, ಆನಂದಪ್ಪ, ಬುಕ್ಕಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್, ಎಸ್ ರೋಳಿ. ಈಗ ಕೇಳಿ ಜಾನಪದ ಸಂಗೀತದಲ್ಲಿ ವಿಜಯಪುರದ ಶಿವಪುತ್ರಯ್ಯ ಚಿನ್ಕಾಳಿಮಠ್ ಹಾಗೂ ಸಂಗಡಿಯರಿಂದ ಭಜನೆ ಪದಗಳು. ಮರೆತು ಬದುಕಲು ಬಹುರೇ ಗುರು ನಿಮ್ಮ ಪಾದ, ಮರೆತು ಬದುಕಲು ಬಹುರೇ ಜನಕ ಜನಕಿಯರನು ಅನುಗಾಲ ಬಿಡಬಹುದು, ಜನಕ ಜನಕಿಯರನು ಅನುಗಾಲ ಬಿಡಬಹುದು, ಅನುಜ ಅನುಚರರನು ಮರೆಯಬಹುದಯ್ಯ. ಈಗ ಪರ ಸುಖದೊಳಗೆ ಎಲ್ಲವನು ಬಿಡಬಹುದು, ಈ ಪರ ಸುಖದೊಳಗೆ ಎಲ್ಲವನು ಬಿಡಬಹುದು, ಮನದೊಡೆಯ ನಿಡಿಯ ಅರ ನಿಮಿಷ ಬಿಡಲಾರೆ, ಮನದೊಡೆಯ ನಿಡಿಯ ಅರ ನಿಮಿಷ ಬಿಡಲಾರೆ. ಮರೆತು ಬದುಕಲು ಬಹುರೇ ಗುರು ನಿಮ್ಮ ಪಾದ, ಮರೆತು ಬದುಕಲು ಬಹುರೇ ಅರಿತು ಬೇಡುವೆನಯ್ಯ ಕೇಳು ನೀ ತಂದೆ, ಅರಿತು ಬೇಡುವೆನಯ್ಯ ಕೇಳು ನೀ ತಂದೆ, ಮರೆತು ಬದುಕಲು ಬಹುರೇ. ಹೊಟ್ಟೆ ಹಸಿದರೆ ಮತ್ತೆ ಭ್ರಷ್ಟನ್ನ ಬಿಡಬಹುದು, ಬಟ್ಟೆ ಕಾವಿಯ ಧರಿಸಿ ಇರಬಹುದಯ್ಯಾ.